ಯಾವ ಗೀವ್ ಸೇರ್ಕೊಬಿಟ್ರ ತಣ್ಣಗಿರತ್ ನೋಡ್ಕೊಂಡ್ ಬಂದು ಸುಮ್ನೆ ತಡಿಯಕಾಗದೆ ಅದಕ್ಕೆ ಕದ ಹಚ್ಕೊಂಡಿದ್ ಅನ್ಸುತ್ತೆ. ಯಾವ ಬರ್ದೇ ಇರೋದಕ್ಕೆ ನಾಗ್ದಾಳಿ ಗಿಡ ಹಾಕಳ ಇತ್ಲಲ್ಲ ಕೊಳೆ ಮುಂಜೋರಿಂದ ಬಂದ್ರೆ ಬುಡಪ್ಪ ಬಂದ್ರೆ ನಮ್ಗೆ ಆವು ಆ ಚೇಳು ಏನೇನು ಪೂರ್ವಪ್ಪ ಆ ನಮ್ ಗದ್ದಕ್ಕ ಹೊಲ್ದಕ್ಕ ನಮ್ ಕಾಲ್ ಕಾಲ್ಗೆ ಸಿಕ್ಕದಿಲ್ವಪ್ಪ. ಸಿಕ್ತವ್ ಸರಿ ಕಮಲಕ್ಕ ಒಬ್ಳೇ ಇದ್ರೆ ಭಯ ಹಾಕಿಲ್ಲ. ಅದೇನ್ ಹಂಚ್ಕೊಳ ಅಣ್ಣ. ಏ ಹಂಗಲ್ಲ ಕಣಣ್ಣ, ಯಾವ್ದಾದ್ರು ವಿಷ ತುಂಬಿರೋ ಅಂತ ಅವೇನಾರ ಬಂದ್ಬಿಟ್ಟು ಒಳಗ್ ಸೇರ್ಕೊಂಡ್ಬಿಟ್ರೆ ನಾನೇನ್ ಮಾಡ್ಲಿ? ನಮ್ ಏಮಣ್ಣಿಲ್ವ ಏಮಣ್ಣನ್ ಕರ್ರಿ. ಓ ಏಮಣ್ಣ ಅವ್ ಬೇರೆ ಇಡ್ದಾನ ತಿಳಿ ನೋಡಿದ್ರು ಇದ್ ಬೇರೆ ಕಲ್ತಿದ್ಯಾ? ಅಯ್ಯೋ ಅದೆಲ್ಲ ಒಂದ್ಸರಿ ಸುಮ್ನೆ ನೀರೊಳಗ್ ಹೋಯ್ತಾ ಇತ್ತು, ಏ ಹಾವ್ ಬತ್ತಿ ಮೀನು ಅನ್ಕೊಂಡ್ ಹೋಗಿ ಬಾಲ ಹಿಡ್ಕೊಂಡು ಎಳದ್ಬಿಟ್ಟೆ. ನೋಡಿದ್ರು ಸರಿಯಾಗ್ ನಾಗ್ರಾವು ಆವಾಗಿಂದ ಒಂದ್ ಚೂರ್ ಧೈರ್ಯ ಬತ್ತು. ಆಮೇಲೆ ಅಲ್ಲಿ ಇಲ್ಲಿ ಏನಾದ್ರು ಬಂದ್ರೆ ಹೊಸಿ ಅಂದ್ರೆ ನನ್ಗೆ ಅನುಭವ ಆಗ್ಬಿಡ್ತು. ಅಲ್ಲ ಬಾಲ ಹಿಡ್ದಲ್ಲ ಮುಂದಕ್ಕೇನಾಯ್ತು? ಮುಂದಕ್ಕೇನಾದ ಎಸ್ತಿದ್ದೆ, ಆಮೇಲೆ ಇದೇನ್ ತಾಡಿಯಪ್ಪ ಅನ್ಬಿಟ್ಟು ಎಸ್ನ ಹೊರಟೋಯ್ತು. ಸಹಿಸ್ಬಾರ್ದು ಸಹಿಸ್ಬಾರ್ದು ಹೇಳ್ತಿದ್ದ. ಅದೇನು ಅಡುಗೆ ರೂಮ್ ಒಳಕ್ಕೆ ಬಂದ್ಬಿಡದಂತೆ ಅವು ನಮ್ಗ. ಇದು ಮನಿ ಕಳಕ್ ವಾಣ, ಇದು ಅಡುಗೆ ಮನೆ ಕ್ವಾಣ ಆಯ್ತಾ, ಇದು ಇದು ಆಜಾರ. ಅದ್ ನಮಗ್ ಗೊತ್ತು, ಗೊತ್ತಿದ್ದು ಅಡುಗೆ ಮನೇಲಿ ಅದಕ್ಕೆ ಬೇಕಾದ ಏನೋ ಇತ್ತು, ಅದಕ್ಕೆ ಬತ್ತಿತ್ತು. ಅದಕ್ಕೆ ಬೇಕಾಗಿರೋದು ಒಂದೇನ್ ಗೊತ್ತಾ, ಆಹಾರ, ಇನ್ನೊಂದು ಅನುಕೂಲವಾದ ವಾತಾವರಣ. ಈಗ ಬೇಸಿಗೆಯಲ್ಲಿ ಏನಾಯ್ತದೆ ನಮ್ಮಂಗೆ ಅದಕ್ಕೂ ದೆಗೆಯಲ್ವಪ್ಪ, ಅದಕ್ಕೆ ಅದು ತಣ್ಣಗಿರೋ ಜಾಗವನ್ನ ಹುಡ್ಕೊಂಡ್ ಬರ್ತದೆ. ಅದು ನಮ್ಮ ಮನೆಯ ಹಿತ್ತಲಲ್ಲಿ ನೀರು ಹೋಗೋ ಜಾಗ ಆಗಿರ್ಬೋದು, ಒಂದಿಷ್ಟು ನಮ್ಮ ಮನೆ ಹಿತ್ತಲಲ್ಲಿ ಗಿಡ ಗೆಂಟೆ ಹಾಕೊಂಡಿರ್ತೀವಿ ನೆರಳಿರ್ಬೋದು, ಇಲ್ಲೆಲ್ಲ ಹೋಗಿ ಇವಾಗ ಬೇಸಿಗೆನಲ್ಲಿ ಒಂದೇ ಸರಿ ಕೈ ಹಾಕ್ಬಾರ್ದು. ಒಂದಿಷ್ಟು ಅಲ್ಲಿ ಕಡ್ಡಿ ತಗೊಂಡ್ರೆ ಅಳ್ಳಾಡಿಸಿ ಅಲ್ಲಿ ಏನು ಇಲ್ಲ ಅನ್ನೋದು ನೋಡ್ಕೊಂಡು ನಾವು ಕೈ ಹಾಕ್ಬೇಕಾಯ್ತದೆ. ಅಲ್ಲಿ ಹುಲ್ಲು ನೆಲಹುಲ್ಲು ಹಾಕಿರ್ತೀವಿ, ಕೆಳಗಡೆ ಬಂದು ಸ್ವಲ್ಪ ನೆರಳಿಗೆ ಊದ್ಕೊಂಡಿರ್ತವೆ. ಇವೆಲ್ಲ ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಹಾವುಗಳು ಸುರಕ್ಷಿತವಾದ ಜಾಗ ಹುಡುಕೊಂಡು ಹೋಗೋ ಸಮಯ. ಒಳ್ಳೆ ನಮ್ಮ ರಾಜಣ್ಣ ಹೇಳ್ದಂಗೆ ಒಳ್ಳೆ ಇಸಿಯನ ಹೇಳ್ದ ನೀನು. ಈಗ ರಾತ್ರಿ ಹೊತ್ತು ನಮಗೆ ಗದ್ದೆ ಹೊಲ ಹಂಗೆ ನಿಮ್ಮನೆ ನಮ್ಮಲ್ಲೇ ತಿರುಗಾಡ್ತಿರ್ತೀವಲ್ಲಪ್ಪ, ಈ ಮಳೆ ಗಿಳ ಸಂದಿರು ನುಕ್ಕಂದು ಹೋಗ್ಬೇಕಾಯ್ತೆ. ಅದಕ್ಕೆ ಒಂದು ಟಾರ್ಚ ಇಟ್ಕೋಬೇಕು ಕೈನಲ್ಲಿ. ಈಗೆಲ್ಲ ಮೊಬೈಲ್ ಅಲ್ಲೇ ಟಾರ್ಚ್ ಬರ್ತದಲ್ಲ, ಒಂದು ಕಡ್ಡಿಯ ಕೈನಲ್ಲಿ ಇಟ್ಕೊಂಡು ಏನಾದದು ಏನಾಗಲ್ಲ ಬಿಡು ಅಲ್ವಾ. ಪಾವು ಬಂದ್ರೆ ಸುಮ್ಮನೆ ಅವಕ್ಕೆ ಎದುರಿಸಿ ಕಳ್ಸಕ್ಕೆ ಕೋಲ್ ನೋಡಿದ್ರೆ ಎದುರ್ಕೊಳ್ಳಲ್ಲ. ಅದು ಶಬ್ದ ಮಾಡ್ಬೇಕು, ನೆಲ ಕುಡ್ತಾ ಹೋದ್ರೆ ಆ ಶಬ್ದಕ್ಕೆ ಅದೇ ಆ ಕಂಪನ ಶುರು ಆಯ್ತದಲ್ಲ, ಆಗ ಏನು ಬರ್ತಾ ಇದೆ ಇಲ್ಲಿ ಅಂತ ಹೇಳಿ. ಈ ಏಮಣ್ಣ ಮಾತ್ರ ಬಂದಾಗೆಲ್ಲ ಫೋನ್ ಕಾಣಣ್ಣ, ಅದೇನೋ ಬರ್ತದೆ ಅಂತ ಅನ್ಕೊಂಡು ಕೂಡ್ಲಿ ಫೋನ್ ಬಂತು. ಮೊಬೈಲ್ ಶಬ್ದ ಮಾಡ್ಬಿಡ್ತು, ಆ ಕಂಪನ ಅಂದಾಗ ಈ ಮೊಬೈಲ್ ಕಂಪನ ಶುರು ಆಗ್ಬಿಡ್ತು. ಇದೇನಾಯ್ತದೆ ಈ ಕಂಪನ, ಅವಕ್ಕೆ ಕಿವಿ ಇಲ್ವಂತೆ ಅವುಗಳಿಗೆ ಆಯ್ತಾ. ಆ ಹಾವುಗಳಿಗೆ ಕಿವಿ ಇಲ್ದಿರೋದ್ರಿಂದ ನಾವು ಮಾತಾಡಿದ್ದು ಹೇಳಿದ್ದು ಪುಂಗಿ ಊದೋದು ಇವೆಲ್ಲ ಏನ್ ಕೇಳಕ್ಕಿಲ್ಲ. ಯಮ್ಮಣ್ಣ ನಮ್ ಟೌನ್ ಅಲ್ಲಿ ಕರ್ಕೊಂಡು ಹೋಗಿದ್ನಲ್ಲಪ್ಪ ಕಳಸರಿ ದಸರದಲ್ಲಿ ಇರು ಅಂತ ಅನ್ಕೊಂಡು ನೀನೇ ನುಕ್ಕಂಡು ನುಕ್ಕಂಡು ಹೋಯ್ತಿದ್ದೆ ಜನಗಳನ್ನ ತಳ್ಕೊಂಡು. ಅಲ್ಲ ಅದೇನಕ್ಕ ಹಂಗ್ ಹೋಯ್ತಾ ಇದ್ದೂರ್ಗೂ ಬದಿತಿದ್ವ ಕಳೆದ ವರ್ಷಕ್ಕಪ್ಪ ಏನು ಹಾಗಾದ್ರೆ ಏನು ಒಂದ್ 20 ವರ್ಷ ಆದ್ಮೇಲೆ ಕಲ್ತಿರೋದು ಅದ್ ನೋಡ್ಬಿಟ್ಟವನೆ ಅದ ಹೆಂಗ್ ಪುಂಗಿ ಓದೋದು, ಅದ್ ಹೆಂಗ್ ಎಡ ಆಡ್ತದೆ, ಎಲ್ಲಿ ಕೈ ಹಾಕಿ ಹಿಡಿಬೇಕು, ಅದೆಲ್ಲ ಟೆಕ್ನಿಕ್. ನಮ್ ಏಮಣ್ಣ ನಿಂಗು ಪುಂಗಿ ಊದಕ್ ಬರ್ತದ? ಏಮಣ್ಣ ಬರಲ್ಲ, ಪುಂಗಿ ಓದರ್ತವೋ ಒಂದಿಷ್ಟು ದಿವಸ ಜೊತೆಲಿ ಓಡಾಡ್ಕೊಂಡಿದ್ದೆ. ಹಂಗಾಗಿ ಅಂದ್ರೆ ಅವರು ಹೆಂಗೆ ಕೈ ಹಾಕ್ಬೇಕು ಹಾವು ಹಿಡಿಬೇಕು ಅಂದ್ರೆ ನಾವು ಎಷ್ಟು ಸುರಕ್ಷಿತವಾಗಿ ಇರಬೇಕು, ಏಕೆ ನಮ್ಗೆ ಏನು ಅನುಭವ ಇಲ್ದಾನೆ ಹೋಗಿ ಕೈ ಹಾಕಕ್ ಹೋಗ್ಬಾರ್ದು. ಏನೋ ಧೈರ್ಯ ಬಣ್ಣ ಧೈರ್ಯ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಹೋಗ್ಬಿಟ್ಟು ಸುಮ್ನೆ ಏ ನಾನು ಹಿಡಿತೀನಿ ಸುಮ್ನೆ ಜನ ಮೆಚ್ಚಕ್ಕೆ ಹೋಗಿ ಸುಮ್ನೆ ಅಲ್ಲಿ ಇಲ್ಲಿ ಬಲ ಹಿಡಿಬೇಕು ಅಲ್ಲಿ ಹಿಡಿಬೇಕು ಅಂತ ಹಂಗ ಹಾಕ್ಬಿಟ್ರೆ ಹೆಂಗಾಗುತ್ತೆ ಅಂದ್ರೆ ಅವು ಹೆಡೆ ಯಾವ ಕಡೆ ಇರ್ತವೆ, ಕಣ್ಣ ಯಾವ ಕಡೆ ಬಿಟ್ಕೊಂಡವೆ. ಈಗ ಕಣ್ಣು ಅವಕ್ಕೆ ಇರೋದು ಮುಂದೆ ಹೆಂಗೆ ಹೆಡೆ ಇದ್ರೆ ಮುಂದೆ ಕಾಣ್ತಿರಲ್ಲ, ಮೇಲ್ಗಡೆ ಕಾಣ್ತಿರ್ತದೆ ಆಯ್ತಾ. ಆ ತರಕ್ಕೆ ಅವ್ರ ದೃಷ್ಟಿ ಇರೋದು ಅವಕ್ಕೆ ಏನು ಕಲ್ ಕಲರ್ ಹಂಗೆ ಇವನು ಅವನೇ ಅಂತ ಏನ್ ಪತ್ತೆ ಮಾಡಲ್ಲ, ಅವಕ್ಕೆ ಕಾಣೋದೆಲ್ಲ ಕಪ್ಪು ಬಿಳುಪೆ ಪ್ರಾಣಿಗಳ. ಏಮಣ್ಣನ್ ಮಾತುಗಳು ಕೇಳ್ತಿದ್ರೆ ಏನೋ ಅನುಭವಸ್ಥ ಅಂತ ಅನುಭವಸ್ಥ ಅಲ್ಲಕಪ್ಪ, ಅದೇನೋ ಸಿಟಿ ದಿಕ್ಕ ಊರಾಗ ತಜ್ಞ ಅಂತಾರಲ್ಲ. ಸ್ನೇಕ್ ಏಮಣ್ಣ ಸ್ನೇಕ್ ಏಮಣ್ಣ ನಾವು ಸ್ನ್ಯಾಕ್ಸ್ ಏಮಣ್ಣ ಬುಡಪ್ಪ ಅದ ಯಾವ ಮಾತು ಅಂತ ಆಡ್ದಯಿ, ತಿನ್ನ ಮಾತು ಈಗಲೇ ಯಾಕೆ ಆಡ್ದಯಿ, ಈಗ ಓಸಿ ಗೊತ್ತಾಗದ ಕಣ, ಇನ್ನೂ ಟೈಮ್ ಅದ, ನಮ್ ಕಮಲಾಕ ತಣಿಗೆಲ್ ತಂದ್ ಮಡಗದಕ್ಕ ಅದೇನ ಹೇಳ್ತಿದ್ದಲ್ಲ ಮುಂದೆ ಹೇಳಪ್ಪ. ಸ್ನಾಕ್ಸ್ ನಂಗೆ ಹೋಗ್ಬಿಟ್ಟು ಒಂದ್ಸರಿ ಚಂದ್ರಣ್ಣ ಹೋಟೆಲ್ಗೆ ಹೋಗಿ ಕುಂತ್ಕೊಬಿಟ್ಟು ಏನಾರು ಸ್ನಾಕ್ಸ್ ನಿನ್ನವ ಬಾ ಅಂತ, ಇವ್ನು ಹೋಗ್ಬಿಟ್ಟು ಹೋಟ್ಲರ್ಗೆ ತಗೋಬಪ್ಪ ಒಂದ್ ಪ್ಲೇಟ್ ಏನಾರು ಸ್ನೇಕ್ ಇದ್ರೆ ಅಂತ ಏನಪ್ಪ. ಅವಾಗ ಇವ್ ನಾನ್ ವೆಜ್ ಅಂಗಡಿಗೆ ಬಂದ್ಬಿಟ್ಟಿದಾರೆ ಏನು ಅಂತ ಅವನು, ನಾವೇನು ಹಂಗ್ ಮಾಡಕ್ಕಿಲ್ಲ, ಎಂತ ಸ್ನೇಕ ಎಂತ ಸ್ನೇಕ ಅಂತ ಅವನು. ಆಮೇಲೆ ಸ್ನೇಕ್ ಅಲ್ಲ ಕಣ್ ಚಂದ್ರಣ್ಣ, ಅದು ಸ್ನಾಕ್ಸ್ ಒಂದೆ ಅಲ್ಲ ಕಯ್ಯ, ನೀನ್ ಸರಿಯಾಗಲ್ವಪ್ಪ ಹೇಳ್ಕೊಡೋದು, ಸ್ನೇಕು ಸ್ನಾಕು ಅದೆಲ್ಲ ಏನೋ ಚಾಕು ಅದೆಲ್ಲ ಸರಿ ಹೇಳಲ್ಲ. ಎಕ್ಸ್ಪರ್ಟ್ ಹುಡುಗ ತಜ್ಞ ಸ್ನೇಕ್ ಎಕ್ಸ್ಪರ್ಟ್ ಅಂತ. ಆಮೇಲೆ ಕಮಲಕ್ಕ ಮಾಡ್ಕೊಡ್ತಾಳೆ ತಿನ್ನೋರಂತೆ ರಾಜಣ್ಣ. ಈಗ ಪುಂಗಿ ಊದ್ತಾರೆ, ಹಿಂಗಿಂಗ್ ಆಡಿಸ್ತಾ ಇರ್ತದ ಅದು ಎಡಿಯ ಪುಂಗಿ ಎಲ್ಲೆಲ್ಲಿ ಓದುದು, ಅದು ನಾ ಅನ್ಕೋತೀನಿ ಏನೋ ಈ ಪುಂಗಿ ನಾದಕ್ ತಲೆ ಹಾಳ ಆಡಿಸ್ತಾ ಅದೇ ಅಂತ. ಇವ ಇಲ್ಲಿ ಆಡಿಸ್ತಾ ಇರ್ತಾನಲ್ಲ ಪುಂಗಿಯಾಡಿ ಇರ್ತದಲ್ಲ, ಆ ಪುಂಗಿ ನೋಡ್ಕೊಂಡು ತಲೆ ಹಾಳ ಆಡಿಸ್ತಿರ್ತದ, ಅದು ಓಲಾಡ್ತಿರ್ತದೆ. ನಾಮೇನ್ ಅನ್ಕೊಂಡ್ಬಿಡ್ತೀವಿ ಚೆನ್ನಾಗಿ ಪುಂಗಿ ಊದ್ತಾವನೆ ಒಳ್ಳೆ ನಾದ ಬತ್ತಾದೆ ಸಂಗೀತವಾ ಹಾವು ಆಸ್ವಾದನೆ ಮಾಡ್ಕೊತೈತೆ ಅಂತ ಅನ್ಕೊಂಡ್ಬಿಡ್ತೀವಿ ನಾವು ಅಲ್ವಾಪ್ಪ. ಹಳೆ ಪಿಕ್ಚರ್ ಅಲ್ಲ ಯಾವ್ದಪ್ಪ ರಾಜ್ಕುಮಾರ್ ಪಿಕ್ಚರು ಗಾರುಡಿ. ಓ ಕೃಷ್ಣ ಗಾರುಡಿ ಕಯ್ಯ, ಅದೇ ಬಲೆ ಬಲೆ ಗಾರುಡಿ ಅಂತ ಆಡದಲ್ಲ ಆಡ್ಸಿ ಅವೆಲ್ಲ ಹಾವು ಪಾತಾಳ ಕೊಟ್ಟೋಗೋದು ಇವೆಲ್ಲ ಇರ್ತಾವಲ್ಲಪ್ಪ ನಾಗಲೋಕ. ನಾಗಲೋಕ ಅಲ್ಲ ಕಣ್ಣ, ನಾಗಲೋಕ ಇಲ್ಲಿ ನಮ್ಮ ಪಾರ್ಥ ಅಂತಾರಲ್ಲವ ಅಜೃಣ, ಅಜೃಣ ನಾಗಲೋಕಕ್ಕೂ ಹೋಗಿರ್ತಾನಲ್ಲವ ಬಬ್ಬುರ್ವಾನ ಫಿಲಂ ನೋಡಿಲ್ವ ಎಲ್ಲ ಹೋಗಿದ್ರೆ ನೀನ್ ಎಲ್ಲೆಲ್ಲಿಗೆ ಹೋಗಿರ್ತಿದ್ದೆ ಕಣ. ಅಯ್ಯೋ ಅದ್ರಡಿ ಇನ್ನೊಂದು ಆಳ ಇದ್ರೆ ಅಲ್ಲಿಗೂ ಹೋಗ್ಬಿಡೋದು ಬಿಡವ್ವ, ಹೋಗಕ್ಕಾಗದೆ ಭೂಮಿ ಒಂದೇ ಇರೋದು ಭೂಮಿ ಮಾಡ್ಕೊಂಡಿರಿ. ನಾನ್ ಹೋಯ್ತೀನಿ ಅಂದ್ರು ನಿಮ್ಗಳು ಬುಟ್ಟರಿಯ, ಒಬ್ಬ ಕಾಲ್ ಹಿಡಿತಾನೆ ಒಬ್ಬ ಜುಟ್ ಹಿಡಿತಾನೆ, ಅದಕ್ಕೆ ವಾಪಸ್ ಮೇಲೆ ಹೋಗದಾಗ್ಲು ಎದ್ದಾಗ್ಲೋ ಅಂತ ಕೇಳ್ದೆ. ಕಾಲ್ ಹಿಡಿತಾನೆ ಜುಟ್ ಹಿಡಿತಾನೆ ಅಂದಲ್ಲ, ಬಗ್ದಾಗ್ಲೋ ಎದ್ದಾಗ್ಲೋ ನೀನು ಎಲ್ಲೆಲ್ಲ ಹೋಗ್ಬೇಡ ಕಣ್ಣ. ಏಮಣ್ಣ ನಾನ್ ಹೇಳ್ತಿರೋದು ಪಾತಾಳದ ಅಡಿ ಕೊಯ್ತೀನಿ ಅಂತ ಅನ್ನಲ್ಲ, ಅದಕ್ಕೆ ಹಿಡಿದು ಬಾರಾಗ ಹಾಕ್ತಾರೆ ಅಂತ. ಅದ ಕತೆ ಏನಂದ್ರೆ ಹಾವುಗಳಲ್ಲೂ ತರ್ತಾರ ಅವ್ರು ಯಾವಗಳವೆ ಅಂತ ವಿಷಯ ಇಲ್ಲದವೋ ವೈಗ ಕೇರೆ ಅವು ಅದೇನು ವಿಷಯ ಇರಕ್ಕಿಲ್ಲ. ಈ ನಮ್ಮಟ್ಟಿಯವ್ರಲ್ಲೋಪ ಅವ್ರವ್ರು ಅತ್ಲಗೆಲ್ಲ ಮಲ್ನಾಡ್ದಿಕ್ಕೆ ಅವ್ರಲ್ಲಿ ಕೇರೆ ಅವು ಮನೆ ಒಳಕ್ಕೆಲ್ಲ ಬರ್ತದೆ ಇಲ್ಗಿಡಿಯಕ್ಕೆ ಅಂದ್ಬಿಟ್ಟು ಅವ್ರೇನು ಎದ್ರಿಗಿದ್ರಿ ಕೇಳಕ್ಕಿಲ್ಲ, ಹೊಸ ಹೊಸ ಅಂತಾರ ಓಡಾಗ್ತದೆ. ಓಹೋ ನಾವು ನಾಯಿ ಬಂದ್ರೆ ಈ ವಿಷದಾವ್ ಬಂದ್ರೆ ಮಾತ್ರ ಹೊಸಿ ಎಚ್ಚರಿಕೆ ಆಗಿರ್ತಾರೆ. ಆ ಕಡೆಗೆಲ್ಲ ಕಾಳಿಂಗ್ ಸರ್ಪಗಳು ಜಾಸ್ತಿ. ಆದ್ರೂ ಏನಂದ್ರೆ ಒಂದೊಂದು ಪ್ರದೇಶಕ್ಕೂ ಕೂಡ ಆ ಪ್ರದೇಶಕ್ಕೆ ಅವು ಜೀವನ ಮಾಡಕ್ಕೆ ಅನುಕೂಲವಾಗಿರ್ತಕ್ಕಂಥ ಅವ್ರ ದೇಹಕ್ಕೂ ಅನುಗುಣವಾಗಿರ್ತಕ್ಕಂಥ ವಾತಾವರಣ ಇದ್ರೆ ಮಾತ್ರ ಅಲ್ಲಿ ಜೀವಿಸ್ತವೆ, ಇಲ್ಲದವ್ರೆ ಅವು ಜೀವಿಸೋದಿಲ್ಲ. ಯಮಣ್ಣ ಆ ಗಿಡದ ಮೇಲೆ ಒಂದಿರ್ತದೆ ಏನ್ ಗಿಡದ ಬಣ್ಣ ಇರ್ತದೆ ಮಂಡ್ಲ ಮಂಡ್ಲ ಮಂಡ್ಲ ಅಂತ ಒಂದದೆ ಕಟ್ಟಾವು ಅಲ್ವಾ. ಅದಕ್ಕೆ ನಾವು ಹುಷಾರಾಗಿ ಓಡಾಡ್ಕೋಬೇಕು. ನಾವು ಗದ್ದ ತಾವ್ ಕೆಲಸ ಮಾಡೋ ನಾವು ಹುಷಾರಾಗಿರ್ಬೇಕು. ಅದ ಇನ್ನೊಂದು ಆವದೆ ಅಲ್ಲಕಯ್ಯ ಮಿಡಿ ನಾಗರ ಅಂತ ಇಷ್ಟೇ ಶುದ್ಧ ಇರ್ತದೆ ಅದು ಬಹಳ ವಿಷ ಅದು ಅಲ್ಲಕಯ್ಯ. ನಮ್ ಕ್ಯಾನ್ಸ ಅದೇನೋ ಕತ್ತಲಾಯ್ತಿದ್ದಂಗಿಯೇ ನಾವು ಸಿ ನೀರ್ ಬಿಟ್ಬಿಟ್ ಬರ್ತೀನಿ ಗದ್ದಗ ಅಂತ ಅನ್ಕೊಂಡು ಹೋದ, ಗೊತ್ತಿಲ್ದೆ ಅದೇನೋ ಕಡಿತು ಅನ್ಕೊಂಡು ಮನೆಗ್ ಬಂದ್ ಬೆಳಗ್ಗೆ ಅದೇ ಮಂಡ್ಲ ಅಂತಂದಕ್ಕಪ್ಪ ಅದೇನೋ ಸತ್ಯ ಹೋದ. ಆದ್ರೆ ಈಗ ಆ ಕಚ್ಚಿದ್ರು ಬೇಗ ಹೋದ್ರೆ ಆಸ್ಪತ್ರೆನಲ್ಲಿ ಅದಕ್ಕೂ ಮೆಡಿಸನ್ ಕೊಟ್ಟಾರಂತಕ್ಕಪ್ಪ ಬೇಗ ಹೋಗ್ಬೇಕು. ಏನಾಯ್ತು ಅಂದ್ರೆ ಅವ ಕಚ್ಚದಿಟ್ಲೆ ಯಾವ್ದು ಈ ಕಡ್ಜ ಗಿಡ್ಜ ಕಚ್ಚಿರ್ಬೇಕು ಸಾವಿರಕೊಂಬಿಟ್ಟು ತುಂಬ ಕೆಲಸ ಮಾಡಕ್ ಶುರು ಮಾಡ್ದ. ಏನೋ ಒಂದ್ ಕಡ್ಡಿ ಚುಚ್ಚು ಅನ್ಕೊಂಡ್ಬಿಟ್ಟನೆ. ಇದು ಅವನು ಹಂಗ ಉದಾಸೀನ ಮಾಡ್ದ. ಇನ್ನೂ ಒಂದ್ ಕತೆ ಹೇಳ್ತೀನಿ ಕೇಳು. ಹೇಳಪ್ಪ. ಇಲ್ಲೇ ಎಲ್ಲೋ ನಮ್ಮ ಬಾವನ್ ಸ್ನೇಹಿತರು ಒಬ್ರು ಈ ಮೈಸೂರು ದಿಕ್ಕಲ್ಲಿ ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಯ್ತಿದ್ರಂತೆ. ವಾಕಿಂಗ್ ಹೋಗನಾಗ ಅದೆಲ್ಲ ಸ್ವಲ್ಪ ಊರು ಹೊರಗಡೆ ಮನೆ ಕಟ್ಕೊಂಡ್ರೆ ಅವರು ಈ ಸುಮ್ಮನೆ ಬೆಳಗನ್ ಜಾವ ಅಲ್ವಪ್ಪ ಕಣ್ಣು ಕಾಣ್ತಿತ್ತಿಲ್ಲ ಪಟ ಪಟ ಪಣ್ಣು ಹೋಯ್ತಿದ್ರು ಹಾವು ಸುರ್ರ ಅಂತ ಹರ್ಕೊಂಡು ಹೋಗ್ಬಿಟ್ಟದೆ ಕಾಲ ಮೇಲೆ. ಇವ್ರಿಗೆ ಗಾಬರಿ ಆಗಿ ಅಯ್ಯೋ ಹಾವು ಅಂತ ಬಿದ್ದು ಅಂತ ಅಂದ್ಕೊಂಡು ಕುಸ್ತು ಬಿದ್ದಿದ್ದೆಯ ಹಾರ್ಟೇ ಫೇಲ್ ಆಗ್ಬಪ್ಪ ಹಾವೇ ಕಚ್ಚಿಲ್ಲ ಅವನ್ಗೆ ಹಾರ್ಟ್ ಫೇಲ್ ಆಗಿ ತೀರ್ಕೊಬಿಟ್ಟವನ ಹಿಂಗೆ ತಕ್ಷಣಕ್ಕೆ ಗಾಬರಿನೂ ಆಗ್ಬಾರ್ದು ಮತ್ತೆ ಉದಾಸೀನೂ ಮಾಡಿದ್ರೆ ಸ್ಥಿತ ಪ್ರಜ್ಞೆ ಇರಬೇಕು ಮನುಷ್ಯನ್ಗೆ. ಕಚ್ಚಲೇಬೇಕು ಹೌದು, ಕಚ್ಚ ಇಲ್ಲ ಕಚ್ಚಲೇಬೇಕು ಅಂತೇನಿಲ್ಲ, ಭಯದಿಂದಲೇ ಸತ್ತೋಗ್ಬಿಡ್ತಾರೆ ಅಲ್ವಪ್ಪ. ಈ ವಿಷ ಇರೋದು ಹಂಗೆ ಅಂತಲ್ಲಪ್ಪ, ಅವ್ ಕಚ್ಚಬಿಡ್ದು ಅಂತ ಅನ್ಕೊಂಡ ತಕ್ಷಣ ಅದನ್ನು ಜೋರಾಗ್ಬಿಟ್ಟು ನತ್ತಿಗೆ ಏರ್ಬಿಟ್ಟು. ಆಮೇಲೆ ಕಚ್ಚಿದಾಗ ವಿಷ ಏರೇ ಇರ್ಬೇಕು ಅನ್ನೋದು ಏನಿಲ್ಲ, ಕಚ್ಚಿ ಅದು ತಕ್ಷಣ ತೆಗೆದು ಬಿಟ್ಟಿದ್ರೆ ಅದು ಒಳಗಡೆ ಅಲ್ಲಿಂದ ವಿಷ ಬಿಟ್ಟಿರೋ ಇರ್ಬೋದು, ತಕ್ಷಣ ತೆಗೆದು ಇರ್ಬೋದು. ಆ ಒಂದ್ ಸನ್ನಿವೇಶ ಒಳ್ಳಬಾರ್ದಂತ ಕಚ್ಚಿ ಏಮಣ್ಣು ಏನಾರು ಇರ್ಲಿ ಉದಾಸೀನ ಮಾಡಬಾರ್ದು. ಏನೋ ಕಚ್ಚದೆ ಅಂತಕೊಂಡು ನಾವು ಉದಾಸೀನ ಮಾಡ್ಕೊಂಡು ಬಾರ್ದು, ಅಯ್ಯೋ ಕಚ್ಚಿಬಿಡ್ತು ಅಂತ ಗಾಬರಿನೂ ಆಗ್ಬಾರ್ದು. ಒಟ್ಟಿನಲ್ಲಿ ಸ್ಥಿತ ಪ್ರಜ್ಞವಾಗಿ ಹೋಗಿ ಆಸ್ಪತ್ರೆಗೆ ತಕ್ಷಣಕ್ಕೆ ತೋರಿಸ್ಕೊಂಡು ಅಲ್ಲಿ ಏನ್ ಅದಕ್ಕೆ ವೈದ್ಯ ಮಾಡ್ಕೋಬೇಕು ಅವೆಲ್ಲ ಮಾಡ್ಕೊಂಡು ಒಳ್ಳೇದು. ಇಷ್ಟೆಲ್ಲ ನಾವು ಮಾತಾಡ್ತಿದೀವಲ್ಲ ರಾಜಣ್ಣ, ಇರಪ್ಪ ಅದೇನ್ ಪೂರ್ತಿ ಹೇಳ್ಬಿಡು. ಅದೇನ ಇದೇನು ಈ ಆಮು ಈ ಧೂಳು ಕುಡಿಯಕ್ ಬರ್ತದೆ ಅಂತೇಳಿ ನೂಕವ ಅದನ್ನ ಧೂಳು ಕುಡಿಯಕ್ ಬರ್ತದೆ ಅಂತ ಅದೇನೋ ಹೇಳ್ತಿದ್ರು. ಈ ಬೇಸಿಗೆ ಆಯ್ತಿದ್ದಂಗೆಯೇ ಈ ರಾತ್ರಿ ಆದ್ರೆ ಅವುಗಳು ಹೊರಗಡೆ ಬಂದ್ಬಿಟ್ಟದಂತೆ ಕಣವ. ಈ ರಸ್ತೆ ಮಗ್ಲಿರೋ ಧೂಳಿಗೆ ಧೂಳು ಇರ್ತದಲ್ಲ ವೆಹಿಕಲ್ ಓಡಾಡಿ ಓಡಾಡಿ ಅದನ್ನ ಕುಡಿತದೆ ಅಂತಾರೆ. ಅದೇನೋ ನನಗಂತೂ ಇಲ್ಲ ಇಲ್ಲ. ಇದೇನು ಗೊತ್ತಾ, ಈ ತಂಪಿಗೆ ಹೊರಗಡೆ ಬರ್ತದೆ ಸಂಜೆ ಹೊತ್ತು ಅದು ಒಂದು. ಆಮೇಲೆ ಈ ಕೀಟಗಳು ಅವಕ್ಕೆ ಆಹಾರ ಸಿಗಲ್ಲ, ಇಲಿ ಪಲಿ ಅವು ಇವು ಸಿಗಲ್ಲ. ಈ ಕೀಟಗಳು ಆ ಗಾಳಿದ ಓಡಾಡ್ತಿರ್ತಾವಲ್ಲ ಸ್ವಲ್ಪ ಭೂಮಿ ಜಗದು ಈ ಮಿಡ್ತೆ ಆ ತರದ ಇರ್ತಾವ, ತಂಪಾದಾಗ ಅವೆಲ್ಲ ಬರ್ತವೆ. ಆ ಕೀಟನ ನಾಲ್ಗೆಲ್ ಹಾಕಿ ಈ ಹಲ್ಲಿ ಇಟ್ಕೊಳಕ್ಕಿವಪ್ಪ ಪಲ್ಲಿ ಜಿರ್ಲೆ ಪರ್ಲೆ ಸೊಳೆ ತಿನ್ನಕ್ಕಿಲ್ವಾ, ಆ ತರ ಗಾಳಿನಲ್ಲಿ ಓಡಾಡಂತ ಸಣ್ಣ ಪುಟ್ಟ ಜೀವಿಗಳನ್ನ ತಿನ್ನೋದಕ್ಕೆ ಹೊರಗಡೆ ಅದಕ್ಕೆ ಹಂಗ ಹಿಡಿಯಕ್ ಹೋದಾಗ ಧೂಳು ಕುಡಿತೈತೆ. ಜನ ಮಾತಾಡೋದನ್ನ ಹೇಳೋದು ಅದ್ರಲ್ಲೇ ತಪ್ಪದೆ. ಅದಕ್ಕೆ ಕೇಳ್ದೆ ಪಲ್ಲಿ ಆ ಗ್ವಾಡ ಮೇಲೆ ಅರಿತಿರುವಾಗ ಯಾವ್ದೋ ಒಂದು ಹುಳ ಉಪ್ಟ ಹಿಡಿಯಕ ಹೆಂಗ್ ಹೊಂಚಾಗ್ತದೆ ನೋಡಿದಾಯ ನೋಡಿ ಅದ್ ಹಂಗ ಯಾವ ಕ್ಷಣದಲ್ಲಿ ಸರ್ನೆ ಅಲ್ವಾ ಒಳ್ಳೆ ಸರ್ ಅಂತ ಹೇಳ್ಕತಿಯ. ಅಯ್ಯೋ ಬುಡಪ್ಪ ಈ ದಗೆ ಮಜ್ಜಿಗೆ ಅಂತಿದ್ದಂಗ ನೆನಪಾಯ್ತು ನೋಡು. ಮಜ್ಜಿಗೆ ಬೇಕಾ ಮತ್ತೆ ಕೊಟ್ಟೆ ಕೊಡ್ತಿದ್ದ ಕಣ ಈ ದಗಲಿ ಬೇಸಿಗೆಲಿ ಕೊಡೋದಿಲ್ವಾ ಕೊಟ್ಟೆ ಕೊಡ್ತಿದ್ದ ಅದ್ ಇರ್ಲಿ ಮಜ್ಜಿಗೆ ಈಸಿಯ ಇರ್ಲಿ ಈ ಬಿಸಿಲು ಜಾಸ್ತಿ ಆಗ್ಬಿಟ್ಟದೆ ಅಲ್ವಾ. ಮಧ್ಯಾಹ್ನ ಆಯ್ತಿದ್ದಂಗೆಯೇ ಸೂರ್ಯ ನೆತ್ತಿ ಮೇಲೆ ಬತ್ತಿದ್ದಂಗೆಯೇ ನಮ್ ಗದ್ದೆಲಾಗ್ಲಿ ಹೊಲ್ದಲ್ಲಾಗ್ಲಿ ನಿಂತ್ಕೊಳಕ್ ಆಗದೇ ಇಲ್ಲ. ಮಧ್ಯಾಹ್ನ ಬೆಳಗಿನ 10 ಗಂಟೆಗೆ ನಿಂತ್ಕೊಳಕ್ಕಾಗಲ್ಲ ಪಾಪ 8 ಗಂಟೆಗೆ ಏನು ಸುಡ್ತಾ ಇರ್ತದ. ಅದೇ ನಿಮ್ ಮನೆಯಿಂದ ಗದ್ದೆ ತಾವ್ ಕೊಯ್ತೀನಿ ಅನ್ಬಿಟ್ಟು ಅಲ್ಲಿ ಮರದ ಕೆಳಗ್ ಮಲ್ಗಿರ್ತಿ ಅಂತ ಹೇಳ್ತಾ ಇದ್ರು ನಿಮ್ ಮನೆಯವ್ರು ಸಿಕ್ಕಿದ್ರು. ಅಲ್ಲಕವ್ವ 12 ಗಂಟೆ 12:30 ಆದ್ಮೇಲೆ ಒಸಿ ಇಟ್ಟು ಪಾಟು ಒಟ್ಟಂಗ್ ಸೇರಿದ್ಮೇಲೆ ಒಸಿ ದಿಂಬ್ರಂಗ ಅಂತ ಅನ್ಬಿಟ್ಟು ತಲೆ ದಿಂಬ್ಕೊಳ್ಳೋದು. ಸುಮ್ನೆ ಕೆಲ್ಸ ಬದುಕು ಏನು ಮಾಡ್ದೆ ದಗೆ ದಗೆ ದಗೆ ಅನ್ಕೊಂಡು ಹೋಗೋದು ಗದೆ ತಾವು ಮರದ ಕೆಳಗಡೆ ಮಲ್ಕೊಳ್ಳೋದು. ಅಲ್ಲ 11 ಗಂಟೆಗೆ ಇಟ್ಟೊತ್ಕೊಂಡು ಹೋಯ್ತಾರ ಅವ್ರ ಹಟ್ಟಿಯವರು. ಇವನು ಜಮೀನ್ ತ ಒಂದು ಹೊಂಗೆ ಮರ ಅದೇ 11 ಗಂಟೆಗೆ ಬತ್ತರ್ಲ ಇವನು 11 ಗಂಟೆ ಮುಂಚಿಗೆಯೇ ಓ ಬಂತು ಅನ್ಬಿಟ್ಟು ಬಂದ್ಬಿಡೋದು ಹಂಗ ಮರಳಿಗೆ. ಅವೆಲ್ಲ ತಪ್ಪು ನಮ್ಮನೆ ಬಾ ಸುಳ್ಳ ಹೇಳಲ್ಲ ನಿಮ್ಗೆ ಆಯ್ತಾ ಅವೆಲ್ಲ ತಪ್ಪು. ಅಲ್ಲಪ್ಪ ನಮಗ್ ಸುಳ್ಳು ಹೇಳೋದ್ರಿಂದ ಅವ್ರಿಗೆ ಆಗೋ ಲಾಭ ಆದ್ರೂ ಏನು ಒಸಿ ಬೊಯ್ಲಿ ಅಂತ ಅವ್ರು ಬೊಯ್ಯಕ್ ಆಗೋದಿಲ್ವಲ್ಲ ನ್ಯಾರವಾಗಿ ಅದಕ್ಕೆ ನಿಮ್ಗಳ್ ಬೊಯ್ಲಿ ಅಂತ ನೋಡವ್ವ. ಈಗ ಈ ನೆತ್ತಿ ಮೇಲೆ ಬಿಸಿಲು ಬತ್ತಿದ್ದಂಗೆಯೇ ಏನ್ 24 ಅವರ್ಸು ನಾವು ಏನು ಗದ್ದೆ ಹೊಲ್ದಲ್ಲೇ ಇರಕ್ಕಾಗ ರೆಸ್ಟ್ ಬೇಡ ನಮ್ಗೆ ಅಷ್ಟಾದ್ರೂ ಮಾಡ್ಬೇಕಲ್ಲ ಮಾಡ್ಬಿಟ್ಟಾಕ ಒಸಿ ರೆಸ್ಟ್ ತಗೊಳ್ಳೋದು. ನಾನು ನೋಡ್ದೆ ಗದ್ದಿತ್ತವೋ ಈ ಕಳೆ ಈಗೆಲ್ಲ ಅವ್ನ ಗದ್ದೆಲಿ ಕಳೆ ಬಂದ್ಬಿಟ್ಟು ಕಳೆ ಕೀಳ್ಸಕ್ ಕಳ್ಸಿದ್ನಲ್ಲ ಎಲ್ಲ 10 ಗಂಟೆ ಕೈ ಬಿಟ್ಬಿಟ್ರು ಬಿಸಿಲು ಅಂತ ಎಲ್ಲ ಹಿಂದ್ಗಡೆಯಿಂದ ಅವ್ರ ಕಳೆ ಎತ್ತದಂಗೆ ಕಳೆನಾರು ಎತ್ತ ಬದುಕಿ ಹಾಕ್ಬೇಕಲ್ವಾ. ಇವನ್ ಅದು ಕೆಲಸ ಮಾಡಿಲ್ಲ ಈ 8 ಗಂಟೆಗೆ ಮಲಗಿದ್ದವನು. ಅಲ್ಲಕ್ಕಯ್ಯ ಏನ ರಾತ್ರಿ ಎಲ್ಲ ನಾ ಕಳಕ್ ಹೋಗಿದ್ನ ಪಕ್ಕದ ಕೆರೆಗ ನಾನ್ ನಿದ್ದೆ ಮಾಡ್ಕೊಂಡಿ ಬೆಳಿಗ್ಗೆ 8 ಗಂಟೆಗೆ ಯಾರ ನಿದ್ದೆ ಮಾಡಿದಾರ ಆಡಕ್ ಹೋಗಿದಂತಲ್ಲ ಹೋಗ್ಬಿಟ್ಟು ಸಿದ್ದಪ್ಪಾಜಿ ಪದವ ಆಡಕ್ ಹೋಗಿದ್ದು ಕಳೆದ ವಾರ ಕಣ ಅದನ್ನ ಅದೇ ಗುಂಗಲ್ಲಿ ಇರ್ಬೇಡ ಇರ್ಲಿ. ಈಗ ನೋಡವ ಕಮಲಕ್ಕ ಈಗ ನಿಮ್ ಮನೆ ಸುತ್ತ ಈ ಹೊಂಗೆ ಮರವ ಹಾಕ್ಬಿಟ್ಟಿದೆ ಅದಕ್ಕೆ ನಿಮ್ಮನೆ ತಣ್ಣಗದೆ. ಇನ್ ಯಾರು ನೋಡ್ ನಮ್ಗಳ ಮನೆ ಸುತ್ತಮುತ್ತ ಈ ಮರಗಳೇ ಇಲ್ಲ ಕವ ಆಯ್ತಾ ಎಲ್ಲೋ ಒಂದ್ ಊರಲ್ಲಿ ಒಂದ್ ಹಳ್ಳಿ ಮರ ಗಿಡ ಪಡ ಬೇಲಿ ಗೀಲಿ ಅವೆಲ್ಲ ಅವ ಅಷ್ಟೇ ನಿಮ್ ಮನೆ ಮುಂದೆ ಏನ್ ಒಳ್ಳೆ ಜಾಗ ಆಯ್ತಲ್ಲ ಅದಕ್ಕೆ ಮರ ಇವನ್ ಮನೆ ಮುಂದೆ ಜಾಗ ಇತ್ತಿಲ್ವಾ ಆರ್ ಸಿ ಸಿ ಮನೆಯ ಮಾಡ್ತೀನಿ ಅಂದ್ಬಿಟ್ಟು ಮನೆ ತ ಉಳಿದಿದ್ ಕಾಂಕ್ರೀಟ್ ಎಲ್ಲಾನುವೆ ಮನೆ ಮುಂದಕ್ಕೆ ಆಗ ಆಗ ಸಗಣಿಲಿ ಹಾಕಿದ್ರೆ ಇದೆಲ್ಲ ತಿಪ್ಪೆ ಸಾಸೋದು ಅವ್ರೆಲ್ಲವ ಈಗ ಏನ್ ಕಾಂಕ್ರೀಟ್ ಹಾಕ್ಬಿಟ್ಟು ಒಂದ್ಸರಿ ನೀರ್ ಹಾಕ್ಬಿಟ್ಟು ಚಳ್ ಅಂತ ಮನೆ ಕ್ಲೀನ್ ಮಾಡ್ಬಿಡ್ತಾರ. ಅದಕ್ಕೆ ಕಷ್ಟ ಆಗ್ಬಾರ್ದು ಅಂತ ಕಾಂಕ್ರೀಟ್ ಮಾಡಿಸ್ಬಿಟ್ಟವನೆ ಒಂದ್ ನಾಲ್ಕೈದು ಗಿಡ ನೆಟ್ಕೊಳ್ಳೋ ಜಾಗ ಇತ್ತು. ಯಮಣ್ಣ ಅದಕ್ಕೆ ಕಾರಣ ಅದೇ ಏನು ಅಂತಂದ್ರೆ ಈಗ ನಮಗೂ ತೊಟ್ಟಿ ಅಟ್ಟಿಲಿ ಇದ್ದು ಅಭ್ಯಾಸ ಅದೆ ಏನವ ತೊಟ್ಟಿ ಅಟ್ಟಿಲಿ ಇದ್ದು ಎಷ್ಟು ಸುಖವಾಗಿದ್ದೋ ಅನ್ನೋದು ನಮಗೆ ಗೊತ್ತದೆ. ನಮ್ಮ ಮಕ್ಕಳು ಗೊತ್ತಿದ್ದದ ಸಿಟಿ ಪಟ್ಟಿಲಿ ಓದ್ಕ ಬಂದ್ಬಿಡ್ತಾವೆ. ಅಪ್ಪ ಡಿಸೈನ್ ಆಗಿ ಮನೆ ಕಟ್ಸು ಡಿಸೈನ್ ಆಗಿ ನಮ್ಮ ಪ್ಯಾಟೆ ದಿಕ್ಕಿಂದ ನಮ್ಮ ಈ ಸ್ನೇಹಿತರೆಲ್ಲ ಬರ್ತಾರೆ ಅಂತ ಅನ್ಕೊಂಡು ಡಿಸೈನ್ ಆಗಿ ಕಟ್ಟಿ ಡಿಸೈನ್ ಆಗಿ ಕಟ್ಟಿ ಅಂತ ಅನ್ಬಿಟ್ಟು ಸುತ್ತ ಜಾಗವು ಬಿಡದೆ ಇರೋ ಮರಗಳನ್ನ ನುಣ್ಣಗೆ ಉತ್ತರಿಸ್ಬಿಟ್ಟು ಮನೆ ಕಟ್ಕೊಂಡ್ಬಿಟ್ಟಿನಿ ಆಯ್ತಾ. ಅದಕ್ಕೆ ತಂಪಿಲ್ಲ ಮನೆ ಅಲ್ಲ ಕಣ್ಣ. ಒಬ್ಬ ರೈತ ಆಗಿ ನಿನ್ಗೆ ಇವೆಲ್ಲ ಗೊತ್ತಿದ್ದು ಇಂಥ ಕೆಲಸ ಮಾಡ್ಬೋದು. ನಾನು ರೈತ ಕವ ನನ್ನ ಮಕ್ಕಳು ಹೋಗ್ಲಿ ರೈತರನ್ನಾಗಿ ಅಂದ್ಬಿಟ್ಟು ಏನ್ ಮಾಡಕ್ಕಾದ್ ರಾಜಣ್ಣ ಪ್ಯಾಟೆಗೆ ಹೋದ ಕಳಿಸ್ಬಿಡ್ತೀಮಲ್ಲಪ್ಪ ಪ್ಯಾಟೆ ನೋಡ್ಕೊಂಡ್ ಬರ್ತಾವೆ. ನೀನು ಹೋಗಿದ್ಯಲ್ಲ ಪಟ್ಟಣ ಸೇರ್ಕೊಂಡು ಮತ್ತ ಅಲ್ಲ ಕಯ್ಯ ಎಲ್ಲ ಎಲ್ಲೂ ಇರ್ಬೇಕು. ರೈತ ಅಂದ್ರೆ ಬರೀ ಹಳ್ಳಿ ಇರಕ್ಕಾದ್ದ ಅವ್ನ್ ಬರೀ ದುಡಿಯೋದೇ ಅವ್ನ ಕೆಲಸ. ಅವನು ಸುತ್ತಬೇಕು ಕಾರಿನ ಹೋಗ್ಬೇಕು ನಮ್ ರೈತರು ಮಧ್ಯ ಹೊಸಿ ಗಿಡಗಳ್ ನೆಟ್ಬಿಟ್ಟು ಸುತ್ತ ಕಟ್ಟ ಕಟ್ಬಿಟ್ಟು ಉಳಿದ ಜಾಗ ಕಾಂಕ್ರೀಟ್ ಹಾಕಬಹುದಿತ್ತು. ಬಿಡು ಈಗ ಇನ್ನೊಂದ್ ಮನೆ ಕಟ್ಸಾಗ ಇಂಜಿನಿಯರ್ ಇಲ್ಲ ಆ ಮನೆ ಮೇಲೆ ಕಟ್ಟಿಯ ಬೇರೆ ಜಾಗದಲ್ಲಿ ಕಟ್ಟಿಯ ಇಲ್ಲಪ್ಪ ಜಾಗ ಕಟ್ಟಿದ್ರ ಹೊಲ ಗದ್ದೆ ಐತಲ್ಲ ಎಲ್ಲಾ ಕಡೆ ಮನೆ ಕಟ್ಬಿಡಿ ಹೇಳ್ತೀನಿ. ಏನು ಬೆಳೆ ಬೆಳಿ ಬೇಡ ನೀನು ಅದನ್ ಮುಟ್ಟದುಂಟವ ಭೂತಾಯಿಯ ಮುಟ್ಟಿದ್ರೆ ನಮ್ಗ ಸಾಪ ತಗಲ್ ಬಿಡ್ತದೆ. ಮತ್ತೆ ಇನ್ನೊಂದ್ ಮನೆ ಕಟ್ತೀನಿ ಅಂತ ಇನ್ನೊಂದಷ್ಟಾಗಲ್ಲ ಮನೆ ಕಟ್ಬೇಡ. ಅಲ್ಲಿ ಏನಾದ್ರು ತೋಟಗಾರಿಕೆ ಬೆಳೆ ಹಾಕು ತರಕಾರಿ ಸೊಪ್ಪು ಹಣ್ಣು ಅಂತವೇನಾರು ಮಾಡು. ನೀನು ತಿನ್ಬೋದು ನಾಳೆ ದಿನ ಮೊಮ್ಮಕ್ಕಳು ತಿನ್ಬೋದು. ಮನೆಯಿಂದ ಕೂಗಳದ್ಗೆ ಒಂದ್ ತ್ವಾಟ್ ಮಾಡಿಲ್ವಾ ಅಲ್ಲೇನ್ ಬೆಳೀಲಿ ಇಲ್ಲಿ ಬೆಳೆದ್ಬಿಟ್ಟು. ಹೇಳ್ತಾ ಇರೋದು ಒಂದೇ ಮನೇನ ಬೇಸಿಗೆಗೆ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಎಲ್ಲ ಅನುಕೂಲವಾಗಿ ಮಾಡ್ಕೊಳ್ಳೋದ್ ಬೇಡ. ಈಗಿರೋ ಮನೆ ಆಸಿಸಿ ಮನೆ ಚಳಿಗಾಲಕ್ಕೆ ಸರಿಯಾಗದೆ ಈ ಬೇಸಿಗೆಗೆ ಇನ್ನೊಂದ್ ತಂಪಾಗಿರೋದೇ ಬೇರೆ ಕಡೆ ಕಟ್ಕೊಂಡ್ಬಿಟ್ಟಿದ್ರಲ್ಲ ನೀನೇನು ಬೇಸ್ಕಾರ ಮನೆ ಕಟ್ಟಿಸ್ಕೊಂಡ್ಬಿಟ್ಟಿದ ನಮ್ಗೆ ಮಳೆಗೂ ಅದೇ ಚಳಿಗೂ ಅದೇ ಅದಕ್ಕೆ ನಾವು ಒಂದು ಕಟ್ಟಿಸ್ಕೊಳ್ಳಮ್ಮ. ಸರಿ ಬಿಡು ಮತ್ತೆ ಯಾಕ ಕಮಲಕ್ಕ ಇವನು ಬೇಸಿಗೆಗೆ ಅಲ್ಲಿ ಇಲ್ಲಿ ಅವ್ರು ಚೆನ್ನಾಗಿ ಬೆಳೆಯುತ್ತೆ ಚಳಿಗಾಲಕ್ಕೆ ಇನ್ನೆಲ್ಲಾರು ಬೇರೆ ಊರ್ಲಿ ಯಾವ್ದಾರು ಚೆನ್ನಾಗಿ ಬೆಳೆದ್ರೆ ಅಲ್ಲೋಗ್ ಜಮೀನ್ ತಕೊಂಡು ನೀನು ಬಿಡು. ಏನ್ ನಾವೇನು ಕಾಸು ಕುಣಿತಿದ್ದಾಯ ಜೋಬ್ಲಿ ಇಲ್ಲ ಕಂಡ್ಬಿಡು. ಈಗ ನೋಡವ ಈ ಬೇಸಿಗೆ ನೋಡ್ತಿದ್ರೆ ಮಳೆ ಬೇಗ ಬರ್ಬೋದು ಅಂತ ಅನ್ನಿಸ್ತದ ಅಲ್ವಾ? ಹೌದು ಅನ್ನಿಸ್ತೈತೆ. ಈಗ ಯುಗಾದಿ ಸಮಯದಲ್ಲಿ ಒಂದ್ ನಾಲ್ಕನಿ ಹಾಕ್ಬಿಟ್ಟು ಹೋಯ್ತು ನೋಡು. ಆಮೇಲೆ ಎಲ್ಲೋ ಇನ್ನು ಬರ್ಬೋದು ಅನ್ಕೊಂಡು ಏನೋ ಇನ್ನು ಬಂದಿಲ್ಲ ಮಳೆ ಬಂದಿತ್ತು ಕಣವದು ಹಬ್ಬಕ್ಕೆ ಬಂದಿತ್ತು ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರೋದು ನಿನಗ ಅಂತ ಹೇಳಿಲ್ವಾ ರಾಜಣ್ಣ? ಈ ನೆಲದಡಿಲಿರೋ ದಗ ಎಲ್ಲ ನೆಲದ ಮ್ಯಾಕ್ ಬಂದ್ಬಿಟ್ಟದೆ ಏನೆಲ್ಲ ಏದ್ಗರಿತಾ ಬಂದವ್ರೆ ದಗ ದಗ ದಗ ಪ್ಯಾನು ಅದಕ್ಕೆ ದಗೆ ಆರಿಸ್ಕೊತೀನಿ ಅನ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಯಾವ್ದು ಕೊಡಬಾರ್ದು ದುಡ್ಡು ಕೊಟ್ಬಿಟ್ಟು ಅದ್ ಯಾವ್ದು ಜ್ಯೂಸ್ ಕುಡಿತೀಯಲ್ಲಪ್ಪ ನನಗೂ ಕುಡಿಸ್ಬಿಟ್ಟು ನನಗೂ ಎಲ್ಲ ಕೆಮ್ಮ ಆಗ್ಬಿಟ್ಟು ನನಗೆ ಸಾಕಾಗೋಯ್ತು ಶುಗರ್ ಪಗರ್ ಎಲ್ಲ ಲೆವೆಲ್ ಜಾಸ್ತಿ ಆಗ್ಬಿಟ್ಟು ಅಂತವನ್ನೆಲ್ಲ ಯಾಕೆ ಕುಡಿಯೋದು ನೆಮ್ಮದಿಯಾಗಿ ಮಜ್ಜಿಗೆ ಅದೆ ಎಳ್ನೀರದೆ ಈಗ ಒಳ್ಳೆ ಬೇಲ್ದಣ್ಣ ಬಿಟ್ಟಿರ್ತದೆ. ಹೌದು ಕುಡಿಬೇಕು ಪ್ರಕೃತಿ ನೋಡು ನಾವ್ ಏನೇ ಅಂದ್ರು ಯಾವ ಕಾಲಕ್ಕೆ ಏನ್ ಕೊಡ್ಬೇಕು ಅದನ್ನೇ ಕೊಡ್ತದೆ. ಈ ಬೇಸಿಗೆಗೆ ನೋಡು ಕಿತ್ಲೆ ಹಣ್ಣು ಕಲ್ಲಂಗಡಿ ಮಾವನಣ್ಣು ಮಾವನಣ್ಣು ಬರ್ತಾ ಬೇಸಿಗೆಗೆ ಚೆನ್ನಾಗಿ ಬರೋದು ಬೇಸಿಗೆಲೆ ರೇಟು ಕಡಿಮೆ ಇರೋದು ಈಗ ನೀರ್ ಇಲ್ವಲ್ಲ ಏನ್ ಮಾಡೋದು ಬೆಳಗ್ಗೆ ಅಂತೀವಿ. ಆದ್ರೆ ಇಂಥ ಸಮಯಕ್ಕೆ ನೋಡಪ್ಪ ಹಿಂಗೆ ದಗೆ ಬರುತ್ತೆ ನಿನ್ಗೆ ಶಕ್ತಿ ಬೇಕು ಶರೀರಕ್ಕೆ ನಿನ್ಗೆ ದಣಿವಾರಿಸ್ಕೋಬೇಕು ಅದಕ್ಕೆ ಅಂತಾನೆ ಇಂಥವೆಲ್ಲ ಹಣ್ಣುಗಳು ಸರಿಯಾಗಿ ಬೇಸಿಗೆ ಕಾಲಕ್ಕೆ ಬರ್ತವೆ. ಈಗ ಕಲ್ಲಂಗಡಿ ಬೆಳೆದಿದ್ದೆ ಅಲ್ವಾ ಕೊಟ್ಟಿದ್ನಲ್ಲ ಕೊಟ್ಟಿದ್ದು ಅವನ್ ಏನ್ ಮಾಡ್ದ ಕಲ್ಲಂಗಡಿ ಬೆಳೆದಿದ್ನಲ್ಲ ಇನ್ನು ಚೊಟ್ಟಿದ್ದಾಗ್ಲೇ ಅಲ್ಲಿ ನಮ್ಮ ಹಣ್ಣನ್ ದಳ್ಳಾಳಿ ಇದ್ರಲ್ಲ ಅವ್ರಿಗೆ ಒಟ್ಟಿಗೆ ಮಾತಾಡ್ಬಿಟ್ರು ಕೊಟ್ಬಿಟ್ಟ ಇವ್ನು ಹೋಗಿ ಒಂದ್ ಹಣ್ಣು ಕೀಳಂಗಿಲ್ಲ ಅವನೊಂದ್ ಕೌಲ್ ಹಾಕ್ಬಿಟ್ಟು ಅವನ ಆ ತಾಡಿಯಪ್ಪ ಈಗ ಹಣ್ಣಾಗಲ್ಲ ನಮ್ ಚಂದ್ರಣ್ಣದ ಅಲ್ವಾ ಅನ್ಬಿಟ್ಟು ಹೋಗಿ ಕೈ ಹಾಕ್ತೇನೆ ಅವನ ಏ ಯಾರೇ ಅದು ಕದಕ್ ನಾವ್ ತಗೊಬಿಟ್ಟೆ ಬಿಡಪ್ಪ ಅಂದ. ಹಂಗೆ ಇವನು ದುಡ್ಡು ಎಣಿಸ್ಕೊಬಿಡ್ತಾನೆ. ಅದಕ್ಕೆ ಸತಿ ನನ್ಗೆ ಒಂದಣ್ಣು ಕೊಟ್ಟಿಲ್ಲ, ಅದಕ್ಕೆ ಇನ್ನೊಂದು ಮನೆ ಕಟ್ಕೊಂತ ಇರೋದು. ಈ ದಲ್ಲಾಳಿ ನೇಮಿಸಿದ್ನಲ್ಲ ಅವನು, ಪಾಪ ಅವ್ನ ಕೆಲಸ ಅವನು ಸರಿಯಾಗೆ ಮಾಡ್ತಿದ್ದ ಬಿಡು. ಈಗ ಅವನಿಗೆ ಏಮಣ್ಣ ನಮ್ ಚಂದ್ರಣ್ಣನ್ ಫ್ರೆಂಡು ಅಂತ ಹೆಂಗ್ ಗೊತ್ತವ? ಯಾರ ಕಳ್ಳ ಕೈ ಹಾಕ್ಬಿಡ್ತಾವನೆ ಅಂತ ಅನ್ಬಿಟ್ಟು ಗದರ್ಸವನೆ. ಅಲ್ಲ ಅವನು ಇನ್ನೊಂದು ಹೇಳ್ದ, ಯಾಕೆ ಅವನು ಮೊದ್ಲೇ ವಹಿಸ್ಬಿಡ್ತಾನೆ ಅಂದ್ರೆ, ಚಂದ್ರಣ್ಣಂದು ಹೊಲ ಅಲ್ವಾ ಅಂತ ನನ್ನಂತವ್ರು ನಿಮ್ಮಂತವ್ರು ಎಲ್ಲ ಹೋಗಿ ಕೈ ಹಾಕಿ ಕಿತ್ಕೋತೀವಿ. ಈಗ ಒಟ್ಟಿಗೆ ಅದಕ್ಕೋಸ್ಕರ ಹಿಂಗ್ ಕಿತ್ತು ಕಿತ್ತು ಅರ್ಧ ಹೊಲದಲ್ಲಿ ಅರ್ಧ ಬೆಳೆ ಎಲ್ಲ ನಮ್ಮೂರ್ ಜನಕ್ಕೆ ಕೊಡ್ಬೇಕಾಯ್ತದೆ. ಬೇಡ ತಾಡಿ ಇಲ್ಲ, ಅದು ಯಾಕೆ ಬೇಕು? ಅವನಿಗೆ ಒಟ್ಟಿಗೆ ದುಡ್ಡು ಇಸ್ಕೊಬಿಟ್ಟು ಕೊಟ್ಬಿಟ್ರೆ ಎಲ್ಲ ಗೊಬ್ಬರ ಗೋಡ್ ಹಾಕ್ಬಿಡ್ತಾನೆ. ಇನ್ನೇನು ಅದು ಬೆಳೆ ಕೈಗೆ ಬರ್ಬೇಕು ಆ ಟೈಮ್ಗೆ ಅವ್ನ್ ವಹಿಸ್ಬಿಡೋದು, ಅವನೇ ಕಾವಲ್ ಹಾಕತಾನೆ, ಅವನೇ ಕಿತ್ಕೋತಾನೆ. ಇವನ್ಗೆ ಅರ್ಧ ಬೆಳೆಯ ಊರ್ ಜನಕ್ಕೆ ಕೊಟ್ಟರೆ ದಾನ ಮಾಡೋ ಬದಲು ಕೈ ತುಂಬಾ ದುಡ್ಡು ಇಸ್ಕೋಬೋದಲ್ಲ. ಈ ಪ್ಲಾನ್ ಒಂದು ಅದು ಪ್ಲಾನು ಸರಿಯಾಗದೆ, ಯಾಕಂದ್ರೆ ನಾವು ಹೊಟ್ಟೆ ತುಂಬಿಸ್ಕೋಬೇಕಲ್ವಾ. ನೋಡು ಯಮಣ್ಣ, ಈಗ ನೀನು ಅಲ್ಲಿ ಹೋಗಕ್ಕಿಂತ ಮುಂಚೆ ನಾನು ಸಿಕ್ಕಿದಿಕ್ಕವ ಅಲ್ಲ ಚಂದ್ರಣ್ಣ, ನೀನು ಕಲ್ಲಂಗಡಿಯ ಬೆಳೆದಿದಾಯಲ್ಲ, ನಮ್ಗೊಂದೆರಡು ಉಂಡಿಯ ಕೊಡು ಐಕಮ್ಮಕ್ಕ ತಿನ್ಲಿ ಅಂತ ಕೇಳಿದ್ರೆ ನಾನು ತಂದು ಕೊಡ್ತೀನಿ. ಕೇಳ್ಬೇಕೇನಣ್ಣ ಅಂದ್ರೆ ಜಮೀನ್ ಕೊಟ್ಟಲ್ಲ ಹೇಳ್ಬೇಕು, ನಮ್ ಸ್ನೇಹಿತರೆಲ್ಲ ಅವರೇ ಒಂದಷ್ಟು ಅಣ್ಣ ಕಿತ್ಕೋತೀನಿ ಅವ್ರಿಗೂ ಎಲ್ಲ ಕೊಡ್ತೀನಿ. ನೀನೇ ತಂದು ಕೊಡ್ಬೇಕು. ಚೆನ್ನಾಗಿ ಹೇಳ್ತೇ ಬಿಡವ ನೀವು, ಹಂಗಾರೆ ಆಧಾರ್ ಕಾರ್ಡ್ ಕೊಡ್ಬೇಕು ಯಾಕೋ ಅವ್ರಿಗೆ, ಇವ್ರು ಬಂದ್ರು ಇದು ಮಾತ್ರ ಕೊಡು ಅಂತ ಅನ್ಕೊಂಡು. ಯಾಕೊಂದ್ ಸ್ನೇಹಿತರ ಕಾರ್ಡ್ ಅಂತ ಮಾಡಿಸ್ಬಿಡು, ಎಲ್ಲ ಇಟ್ಕೊಂಡು ಹೋಯ್ತಿವಿ. ಈಗ ಒಂದೊಂದ್ ಚೀಟಿ ಕೊಟ್ಬಿಡು ಎಲ್ಲಾರ್ಗು, ಎಲ್ಲಾ ಚೀಟಿ ತಗೊಂಡು ಅದ್ರಿಗೆ ಒಂದ್ ನಾಲ್ಕು ಐದು ಒಂದ್ ಕೊಟ್ಬಿಡ್ಲಿ. ನಮ್ ಈ ರಾಜಣ್ಣ ಏನೋ ಮಾತಾಡಪ್ಪ ಅಂದ್ರೆ ಅದ್ ಏನೋ ಮಾಡ್ತಾವನೆ, ಅವನ್ ಯೋಚನೆ ಮಾಡ್ತಾವನೆ. ಈ ಮೆಕ್ಯಾನಿಕ್ ಇಮ್ಮ ಏನ್ ಸಿಗ್ತದ ಅದನ್ನ ಏನ್ ಮಾಡ್ಬೋದು ಇದ್ರಲ್ಲಿ ಅನ್ಬಿಟ್ಟು. ಹಣ್ಣು ಹೇಳಿದ್ರಲ್ವಾ ಅದನ್ನ ಜ್ಯೂಸ್ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೊಂದ್ ಮಿಷಿನ್ ತಯಾರು ಮಾಡ್ತಿದ್ದೆ. ಈಗ ಒಸಿ ಮಾತಾಡ್ತಾ ಇರಿ, ಒಂದು ಕೆಲಸ ಅದೆ, ಪಕ್ಕದಟ್ಟಿಗೆ ಹೋಗಿದ್ ಬತ್ತೀನಿ. ಹೋಗಿದ್ ಬಾ, ಹೋಗಿದ್ ಬರ ಅಷ್ಟರಲ್ಲಿ ಜ್ಯೂಸ್ ಎಲ್ಲ ಅಲ್ಲಿ ಕರ್ಬೂಜದ ಹಣ್ಣಿನ ಶರ್ಬತ್ ಕೊಟ್ರೆ ಕುಡ್ಕೊಂಬಾ. ಹೋಗಿ ನೀನ್ ಕಲ್ಲಂಗಡಿ ಹಣ್ಣು ಹಿಡ್ಕೊಬಂದ್ಬಿಡಪ್ಪ ನಿಂದು ಒಲ್ಲದ ಆಯ್ತು. ಈಗ ಚಂದ್ರಣ್ಣನು ಬಿಸಿಲಲ್ಲಿ ಆಗಕ್ಕಿಲ್ಲ ಅಂತ, ಚಂದ್ರಣ್ಣ ಒಬ್ನೇ ಅಲ್ಲ, ಯಾರುವೆ ಈ 10 ಗಂಟೆ 11 ಗಂಟೆ ಆದ್ಮೇಲೆ ಈ ಬಿಸಿಲಿಗೆ ಹೊಲ ಗದ್ದೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಕ್ ಆಗಲ್ಲ. ಮತ್ತೆ ಮಾಡೋದುವೆ ಅಂತ ಒಳ್ಳೇದಲ್ಲ. ಏನಂದ್ರೆ ನಮ್ಗೆ ಅನುಕೂಲವಾಗುವ ವಾತಾವರಣದಲ್ಲಿ ರೈತರಾದವರು ಬೆಳಗ್ಗೆ ಎಲ್ಲ ಈಗ ಎಷ್ಟೋ ಜನ 5 ಗಂಟೆಗೆ ಎದ್ದು ಹೋಗ್ತಾರೆ ಕಣ್ಗತ್ಲೆ, ಆಗ್ಲಿ ಸ್ವಲ್ಪ ಬೆಳಕಾದ್ಮೇಲೆ ಹೋಗೋಣ. 6 ಗಂಟೆಗೆ ಹೋಗಿ ಒಂದು 10 ಗಂಟೆ ಏನ್ ಕೆಲಸ ಆಯ್ತದೆ ಮಾಡ್ಬೇಕು. ಅದಾದ್ಮೇಲೆ ಬಿಸಿಲು ಏರಿದ್ಮೇಲೆ ಈ ಬಿಸಿಲ ಕೆಲಸ ಮಾಡೋದು ನಮಗೂ ಕೂಡ ಆರೋಗ್ಯ ಸಮಸ್ಯೆ ಕಾಡುತ್ತೆ. ಈಗ ಯಾಂತ್ರೀಕೃತ ಕೃಷಿ ಶುರು ಆಗ್ಬಿಟ್ಟದೆ. ಈಗ ನಮ್ ಸಾಂಪ್ರದಾಯಿಕ ಕೃಷಿ ಮಾಡ್ಬೇಕು ಅನ್ಕೊಂಡಿರೋರು ಮಾತ್ರ ಅಲ್ಲ, ನೀನ್ ಏನೇ ಯಾಂತ್ರಿಕ ಕೃಷಿ ಮಾಡ್ತೀನಿ ಟ್ರ್ಯಾಕ್ಟರ್ ಹೊಡಿಬೇಕಪ್ಪ. ಟ್ರ್ಯಾಕ್ಟರ್ಗೆ ಬಿಸಿಲು ಬೆಂಕಿ ಗೊತ್ತಾಕಿಲ್ಲ ಹೊಡಿತದೆ, ಟ್ರ್ಯಾಕ್ಟರ್ ಓಡಿಸೋ ಡ್ರೈವರ್ಗೆ ಅವನ್ಗೆ ಬಿಸಿಲು ಕಾಡಕ್ಕಿಲ್ವಾ? ಹಂಗಾಗಿ ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಮಾಡ್ಬೇಕು, ಜೊತೆಗೆ ನಮ್ ಸುರಕ್ಷತೆ ನೋಡ್ಕೋಬೇಕಲ್ಲಪ್ಪ. ರೈತರಾದವನು ಬೆಳಿಗ್ಗೆ ಎಷ್ಟೊತ್ತಕಾರ ಆಗ್ಲಿ ಒಂದಷ್ಟು ನೀರ ತಂಪಾಗಿರೋ ನೀರ್ ತಗೊಂಡು ಹೋಗ್ಬೇಕು, ಜೊತೆಗೆ ಒಂದಷ್ಟು ಮಜ್ಜಿಗೆ ಚೆನ್ನಾಗಿ ಮೊಸರಿದ್ರೆ ಚೆನ್ನಾಗಿ ತಿಳಿ ಮಜ್ಜಿಗೆ ಮಾಡಿಸ್ಕೊಂಡು ಒಂದಷ್ಟು ಈರುಳ್ಳಿ ಈರುಳ್ಳಿ ಹಚ್ಕೊಂಡು ತಂಪಾಗ್ಲಿ ಅಂತ ಶರೀರ ತಂಪು ಕಾಪಾಡ್ಕೋಬೇಕಲ್ಲ, ಅದಕ್ಕೆ ತಗೊಂಡೋಗ್ಬೇಕು. ಮಕ್ಳು ಮರಿನ ಈ ಬಿಸಿಲು ಬೆಂಕಿ ಅಲ್ದನೆ ಅಲ್ಲಿ ಕ್ರಿಕೆಟ್ ಆಡ್ತೀವಿ ಇಲ್ಲಿ ಕ್ರಿಕೆಟ್ ಆಡ್ತೀವಿ ಅಂದ್ಬಿಟ್ಟು ಹೋದ ಸರಿ ನಮ್ಮ ಸೋಮೇಗೌಡನ ಮಗ ಬಿದ್ದೋಗ್ಬಿಟ್ಟಿತ್ತಲ್ಲಪ್ಪ ತಲೆ ತಿರ್ಗೋ ಕ್ರಿಕೆಟ್ ಆಡ್ತಾವ. ಆಮೇಲೆ ಹೋದ ಸರಿ ಏನಾಯ್ತು ಏನು ಅಂತ ಕೊಂಡ್ರೆ ಬಿಸಿಲಿಗೆ ಹಂಗ ತಲೆ ತಿರುಗಿ ಬಿದ್ದಿದ್ದು ನೀರಿನ ಅಂಶ ಕಡಿಮೆ ಆಗ್ಬಿಡ್ತದೆ ಶರೀರದಲ್ಲಿ. ದನಗಳಿಗೂ ಒಳ್ಳೇದಲ್ಲ, ದನಗಳಿಗೂ ಒಳ್ಳೇದಲ್ಲ. ಈಗ ನಮ್ಮ ಈ ಇವಾಗಲ್ಲಪ್ಪ ಹೆಚ್ ಎಫ್ಸ್ಗಳು ಇಂಥವನ್ನೆಲ್ಲ ನಾವು ಚಳಿಗಾಲದಲ್ಲಿ ಬಿಸಿಲು ಕಟ್ಟಾಕಿಲ್ಲ, ಇನ್ನು ಈ ಬೇಸಿಗೆನಲ್ಲಿ ಈ ಶೀಟು ಗೀಟು ಹಾಕಿರ್ತೀವಿ. ಇಂಥ ಸಂದರ್ಭದಲ್ಲಿ ತಂಪನ್ನ ಕಾಪಾಡ್ಕೋಬೇಕು. ಅದಕ್ಕೆ ಈಗ ಅದೇ ಓ ಸರಿ ಡಾಕ್ಟ್ರು ಬಂದಿದ್ರು, ಗೋಣಿ ಚೀಲ ಮೇಲ್ಗಡೆ ಹಾಕ್ಬಿಟ್ಟು ಅದಕ್ಕೆ ಆಗಾಗ್ಗೆ ನೀರನ್ನ ಸಿಂಪಡಿಸ್ತಾ ಇರ್ಬೇಕು. ನೀರ್ ಸಿಂಪಡಿಸ್ತಾ ಇರ್ಬೇಕು, ನೀರಿನ ವ್ಯವಸ್ಥೆನೂ ಬೇಕಲ್ಲ ನಮ್ಗೆ ಬೇಸಿಗೆನಲ್ಲಿ. ಅದ್ ನೀರಿನ ವ್ಯವಸ್ಥೆಗೆ ಏನ್ ಮಾಡ್ಕೋಬೇಕಂತ ನಾವು ಈಗಲೇ ಪ್ಲಾನ್ ಮಾಡ್ಕೋಬೇಕು. ಈಗೇನೋ ಹೋದ ಸರಿ ಮಳೆ ಆಗಿತ್ತು ಚೆನ್ನಾಗಿ ಒಂದಿಷ್ಟು ನೀರೆಲ್ಲ ಐತೆ, ಆದ್ರೆ ಮಳೆ ಏನಾದ್ರು ಮುಂದಕ್ಕೆ ಹೋಗ್ಬಿಡ್ತಪ್ಪ, ಏನ್ ಮಾಡ್ಬೇಕು? ಈಗ ಗದ್ದೆಗೆ ನಮ್ಗೆ ಕವಲೆಯಲ್ಲಿ ಕಟ್ಟನೀರ್ ಕೊಡ್ತಾವ್ರೆ, ಯಾಕೆ ಹೇಳು? ಬೆಳ್ಕೋಬೇಕು, ಬಿಟ್ಟು ಬಿಟ್ಟು ಹೆಂಡ್ತಿನ ಕೊಡೋದು ಹೆಂಡ್ತಿನ ನಿಲ್ಸೋದು ಮಾಡ್ತಾವ್ರೆ. ಯಾಕೆ ಅಂದ್ರೆ ನಾವ್ ಬೈತೀವಿ ಇದೇನಿದ್ರು ರೈತರಿಗೆ ಸರಿಯಾಗಿ ಕೊಡ್ತಾ ಇಲ್ಲ ಅಂತ. ಆದ್ರೆ ನೀರನ್ನ ಸಮರ್ಪಕವಾಗಿ ಬಳಸ್ಕೋಬೇಕು. ನಾವು ಸರಿ ಎಷ್ಟು ಸುಮ್ಮನೆ ನೀರ್ ಕಟ್ಟುವಾದ್ರೂ ಒಟ್ಟಿಗೆ ನೀರ್ ಕಟ್ಟದಂಗ ಇರೋದಲ್ಲ, ನೀರ್ ಕಟ್ಬಿಟ್ಟು ಅದು ಸ್ವಲ್ಪ ಹಿಡಿದು ತೇವ ಇರೋನಾಗ ಇನ್ನೂ ಸರಿ ಕೊಡೋದು. ಈ ತರ ನೀರನ್ನ ಸ್ವಲ್ಪ ಸದ್ಬಳಕೆ ಮಾಡ್ಕೋಬೇಕು, ಹಿತವಾಗಿ ಮಿತವಾಗಿ ಬಳಸ್ಬೇಕು. ಅಲ್ಲಿ ಅವ್ರ ಇಂಜಿನಿಯರ್ ಫೋನ್ ಮಾಡಿದ್ರಂತೆ ಇನ್ನೊಂದ್ ಮನೆ ಕಟ್ಟಕ್ಕೆ ಅಲ್ಲಿ ಹೋಗಿ ಬಂದ. ನಾನು ಹೇಳದ ನೀನೇ ಹೇಳ್ತಿದ್ದ, ನಂಗೆ ಗೊತ್ತಾಗೋಯ್ತು ನೀನ್ ಫೋನ್ ನೋಡಿದ್ನಲ್ಲ. ನೋಡಪ್ಪ ಅದನ್ನ ಆವು ಅಂದ್ರೆ ಅವನ ಬಗ್ಗೆ ಹೇಳ್ತಿದ್ದ, ನೀರು ಅಂದ್ರೆ ನೀರಿನ ಬಗ್ಗೆ ನಮ್ಮಣ್ಣ. ಈ ಒಂದಷ್ಟು ತಿರುಗಾಡೋದ್ ಕಲ್ತ್ಕೊಂಡ್ಬಿಟ್ಟಮ್ಮ ರೈತ ಸಂಪರ್ಕ ಕೇಂದ್ರ ಅದೇನೋ ಪಶುಪಾಲನೆ ಇಲಾಖೆಗೂ ಹೋಯ್ತಾನೆ, ಅದ ತೋಟಗಾರಿಕೆ ಇಲಾಖೆಗೂ ಹೋಯ್ತಾನೆ, ಕೃಷಿ ಇಲಾಖೆಗಳಿಗೂ ಹೋಯ್ತಾನೆ. ಅಲ್ಲೆಲ್ಲ ಹೋಗ್ಬಿಟ್ಟಮ್ಮ ಜ್ಞಾನವ ಜಾಸ್ತಿ ಮಾಡ್ಕೊಂಡ್ ಮುಂಚೆ ಈ ಸುಬ್ಬಣ್ಣಂಗೆ ಎರಿಕಬಿಟ್ಟ ಒಂದಿನೇ ಅವನು, ನೀನು ಒಬ್ನೇ ಹೋಯ್ತಿದ್ದೆ ನಾನು ಕರ್ಕೊಂಡು ಹೋಗಿಲ್ಲ ಜೊತಲಿ ಅಂತ ದುಬ್ಬಸ್ನ ಕಾಣಿ. ಏ ಇಲ್ಲ ಇಲ್ಲ, ಆಮೇಲೆ ಸುಬ್ಬಣ್ಣ ಆಯ್ತು ಬಪ್ಪ ಏನ್ ನಾನು ಒಬ್ನೇ ಹೋಗಿ ನಾನೇನ್ ಮಾಡ್ಬೇಕು ಬಾ ನೀನು ಜೊತೆ ಅನ್ಬಿಟ್ಟು ಕರ್ಕೊ ಹೋಗಕ್ ಶುರು ಮಾಡ್ದೆ. ಎದುರ್ಕಂದು ಎದುರ್ಕಲ್ಲ ಕಣಪ್ಪ, ಅದಕ್ಕೆಲ್ಲ ಆಸಕ್ತಿ ಬೇಕು. ಏನ್ ಗೊತ್ತಾ, ನಾವೊಂದಿಷ್ಟು ಜ್ಞಾನವ ಹಿಂಗೆಲ್ಲೋ ಸರ್ಕಾರ ನಮಗೋಸ್ಕರ ಹಲವಾರು ಯೋಜನೆ ತಂದು ಹಣಕಾಸಿನ ಖರ್ಚು ಮಾಡಿ ರೈತರಿಗೆ ಬೇಕಾದಷ್ಟು ರೀತಿಯಲ್ಲಿ ಮಾಹಿತಿ ಒದಗಿಸ್ತದೆ. ನಾವು ತಗೋಬೇಕು. ಈಗ ಕಲ್ ಬಂಡೆ ಹಂಗೆ ಆಗ್ಬಿಟ್ರೆ ಏನಪ್ಪ ಮಾಡೋದು, ಅದೇನೋ ವಚನ ಅದಲ್ಲ, ಏನು ಎಷ್ಟು ಕಾಲ ನೀರು ಬಿದ್ರೆ ಏನು ಅಂತ ಹಂಗ ಆಗ್ಬಾರ್ದು. ಮನುಷ್ಯ ಗೋರ್ ಕಲ್ಲ ಮೇಲೆ ನೀರು ಬಿದ್ರೆ ಕಾಲ ಮಳೆ ಹೋದರೆ ಏನು ಸರ್ವಜ್ಞ ಅಂತ ಬೆಳೆ ಬಂದದ ಹಂಗೆ ಹೇಳ್ತೀಯಲ್ಲ ಎಲ್ಲದಕ್ಕೂ ಪದ ಆಡಕ್ ಅದ ನಾನು ಮಾತಾಡ್ತೀನಿ, ನಾನು ಮಾತಾಡದ್ನೆಲ್ಲ ಪದ ಆಡು ಅಂದ್ರೆ ಆಡ್ಬಿಡಕ್ಕ ಅದ ವಾರಪ್ಪತ್ತು ಬಂದಾಗೆಲ್ಲ ಕೊಡಕಿಲ್ವ ಕಮಲಕ್ಕ, ಹಂಗೆ ವಾರಕ್ಕ ಒಂದ್ ಆಡಾಡ್ಬಿಟ್ರೆ ಏನಾಗೋದು ನಿಂಗೆ? ಬರವೇ ನಾ ಕಾಡು ಎಷ್ಟ್ ಸರಿ ಅಂತ ಆಡೋಣ ಅದನ್ನೇ ನನಗ್ ಗೊತ್ತಿಲ್ವ ಅವಂದು. ಈಗ ನಾನು ಹೇಳಿದ್ದೇನಂದ್ರೆ ಯಾವ್ದೇ ರೈತ ಆಗ್ಲಿ ಒಂದಷ್ಟು ಮಾಹಿತಿಯನ್ನ ತಕೋಬೇಕು, ಅದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಪ್ರಮಾಣದಲ್ಲಿ ನಾವು ಪ್ರಯೋಗ ಮಾಡ್ಬೇಕು. ಅದರಿಂದ ಏನಾರು ನಮ್ಗೆ ಅನುಕೂಲ ಕಾಣ್ತಾ ಅದನ್ನ ಸ್ವಲ್ಪ ವಿಸ್ತಾರ ಮಾಡ್ತಾ ಹೋಗ್ಬೇಕು. ನಾನು ಮಾಹಿತಿನೇ ತಗೊಳ್ಳಲ್ಲ, ನಾನು ಬದಲೇ ಆಗಲ್ಲ, ನಾನು ಹಿಂಗೆ ಕೃಷಿ ಮಾಡ್ತಾ ಇದ್ದು, ನಾನು ಹಿಂಗೆ ವ್ಯವಸಾಯ ಮಾಡ್ತಿದ್ದು, ನಾನು ಹಿಂಗೆ ಬದುಕು ನಿರಸ್ತಿದ್ದು ಅಂದ್ರೆ ಆ ಬದಲಾವಣೆ ಕಾಣಲ್ಲ ಜೀವನದಲ್ಲಿ, ಅಂತ ಆದಾಯನೂ ಕಾಣಲ್ಲ, ಹಂಗಾಗ್ಬಿಡುತ್ತೆ. ಹಾಗಾಗಿ ಮಾಹಿತಿ ಅನ್ನೋದು ಭಾರಿ ನೋಡಪ್ಪ. ಈಗ ಬೇಸಿಗೆ ಜಾಸ್ತಿ ಆಗ್ಬಿಟ್ಟದೆ, ಮಳೆ ಬರ್ಬೋದು ಅಂತ ಅನ್ನಿಸ್ತದ ನಮ್ ಲೆಕ್ಕಾಚಾರದಲ್ಲಿ? ಇರ್ಲಿ ಬಿಡವ, ಅದೆಲ್ಲೆಲ್ಲೋ ಕೇಳ್ತಾ ಇದೀಯ, ಅದೇ ಸುದ್ದಿ ನಿಜವೋ ಸುಳ್ಳೋ ಗೊತ್ತಿಲ್ಲ, ವಾಡಕ ಮಳೆಗಿಂತ ಕಡಿಮೆ ಆಯ್ತದೆ ಅಂತ ಹೇಳ್ತಾರೆ. ನಮ್ಮ ಈ ಕೃಷಿ ಇಲಾಖೆಯವ್ರು ಏನ್ ಹೇಳ್ತಾರೆ ಅದಕ್ಕೆ ಕಿವಿ ಕೊಡ್ಬೇಕು. ಏನಾರಾಗ್ಲಿ ನಿನ್ನಂತ ನಾಲ್ಕು ಜನ ಊರೊಳಗಿದ್ರೆ ಟೈಮಗ್ ಸರಿಯಾಗಿ ಮಳೆ ಬೆಳೆ ಆಯ್ತದ ಬಿಡೋಣ. ಒಳ್ಳೆ ಕೆಲಸ ಮಾಡೋರು, ಒಳ್ಳೆ ಮನ್ಸಿರೋರು, ಹಸಿ ಪುಣ್ಯದ ಕೆಲಸ ಮಾಡೋರು ಇಂಥವ್ರೆಲ್ಲ ಇದ್ರೆ, ಕಷ್ಟ ಸುಖ ಆಗೋರು ಇದ್ರೆ ಊರೊಳಗೆ, ಅಂತ ಊರ್ ಕಡೆಗೆ ಹಸಿ ನಮ್ಮ ವರುಣದೇವ ಕಂಡ್ಬಿಡ್ತಾನೆ ಅಂತ ಹೇಳೋ ಸ್ಟೈಲ್ ನೋಡ್ತಾರೆ. ಅನಿಸ್ತಾ ಇತ್ತಾ ನಿನ್ಗೇನ್ ಇಲ್ಲಪ್ಪ, ನನ್ಗಂತೂ ಹಂಗ ಅನಿಸ್ತಾ ಇಲ್ಲ. ನೀನು ಯಾಮಣ್ಣನ್ ದಿಕ್ಕೆ ಏಮಣ್ಣ ಕೆಟ್ಟ ಯಾವತ್ತ ಅನ್ನಕ್ಕಿಲ್ಲ ಅಂತ ಯಾರು ಏನಾರು ಹೇಳಿ, ಯಾರು ಎಷ್ಟೊತ್ತಾಯ್ರು ಮಳೆ ಹೋಯ್ತದೆ, ಕಮ್ಮಿನಾರು ಹೋಯ್ತದೆ, ಜಾಸ್ತಿನಾರು ಹೋಯ್ತದೆ ಏನಾರು ಹೇಳ್ಕೊಳ್ಳಿ. ನಾವು ಆಸೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿದ್ದು, ಒಳ್ಳೆ ಮಳೆ ಆಗ್ಲಿ ಅಂತ ಆಶಾಭಾವನೆ ಇರ್ಬೇಕು. ಬದುಕಬೇಕಾಗಿರೋದ್ ಹಂಗಿ ಭರವಸೆಗಳು ಇಟ್ಕೋಬೇಕು ಅಂತಾರಲ್ಲವ್ವ, ಆಯ್ತಾ ಮಳೆ ಬಂದ ಬತ್ತದೆ, ಒಳ್ಳೆ ಬೆಳೆ ಆದ ಆಯ್ತದೆ ಅಂತ ಅನ್ಕೊಂಡು ನಾವ್ ಅದನ್ನ ನಂಬ್ಕೊಂಡ್ರೆ ಅದು ಆಗ ಆಯ್ತದೆ. ನಮ್ ರೈತರೆಲ್ಲ ಸಮೃದ್ಧಿಯಿಂದ ಜೀವನ ನಡೆಸ್ತೀವಿ, ನಗರದ ಕಡೆಗೆ ಆಹಾರ ಕಳಿಸ್ತೀವಿ, ನಾವು ತಿಂತೀವಿ. ನಾಮ್ ತಿಂದೆ ಬರೀ ಹೊಟ್ಟೆ ಇಟ್ಕೊಂಡು ಅವ್ರಿಗ ಹೊಟ್ಟೆ ತುಂಬಸಕಾದ, ಹೊಟ್ಟೆ ಬಳಸ್ಕೊಂಡ್ ಹೊಟ್ಟೆ ಬಳಸ್ಕೊಂಡ್ ಉಸ್ಸೋ ಉಸ್ಸೋ ಅಂತ ಬೆಳ ಬೆಳಗನೆ ನಡೀತಾ ಇರ್ತಾರೆ ಅವರು. ನಾಮು ಹಸಿ ತಿಂದ್ ಗಟ್ಮುಟ್ಟ ಆಗಬೇಕವ ಅಲ್ವಾ? ಏನ್ ಹೇಳ್ತೀಯಮ್ಮಣ್ಣ ನೀನು ಹೊಟ್ಟೆ ಅಂದಾಗ ನನಗೆ ಯಾಕೋ ಹಸಿ ಇದಾಯ್ತು, ನನಗೆ ಹೇಳ್ತಾವನಿ ಅಂತ ಅಂದ್ರೆ ನೋಡ್ಕೊಂಡ ಏಮಣ್ಣ ಹೊಟ್ಟೆಯ ಹೊಟ್ಟೆ ಅಂತಿದ್ದಂಗೆ ಬುಡು ಯಮ್ಮಣ್ಣ, ನೀನು ತಿರುಗಾಡಿ ಪರಗಾಡಿ ಹೊಸಿ ಯೋಚನೆ ಮಾಡ್ಬಿಟ್ಟು ಸ್ವಲ್ಪ ತೆಳ್ಳಗ ಆಯ್ತಿದ ಆಗು ಒಳ್ಳೇದು. ಆಯ್ತಾ ಯೋಚನೆ ಮಾಡ್ಬೇಡ, ಕಡಿಮೆ ತಿಂದು ಹೊಸಿ ಕಡಿಮೆ ಮಾಡ್ಕ ಬಾರ್ವ. ಹೊಟ್ಟೆ ಬಂದದೆ ಅಂತ ನೀನೇ ಹೇಳ್ತೀಯ, ತಿರುಗಾಡ್ತಾನೆ ಅಂತ ನೀನೇ ಹೇಳ್ತೀಯ. ಕಡಿಮೆ ಆಯ್ತಾ ಇಲ್ಲ ಅದಕ್ಕೆ ಕಮ್ಮಿ ತಿನ್ನು, ಓಡಾಟವ ಜಾಸ್ತಿ ಮಾಡು ಅಂತ ಹೇಳ್ತಾ ಇರೋದು. ಇರ್ಲಿ ಬಿಡವ, ಈಗ ಹೊಸಿ ದಗ ಹೆಚ್ಕಂದು ಮೈ ಕೈ ಎಲ್ಲ ಬೆವರು ಕಡಿತಾ ಇದೆ. ಮಕ್ವ ನೋಡವ ಕಮಲವ ಕೆಲಸ ಮಾಡದೆ ಇದ್ರು ಸರಿ, ಬೆವರು ಮಾತ್ರ ಅರಿತಾ ಇದೆ ನಿನಗೆ ಮತ್ತೆ ಕಳ್ಮೈ ಅಲ್ಲಕವ ಬೆವರು ದಗ ದಗೆ. ಆಯ್ತಾ ನೀನು ಕಾಲ್ ತಗ ಹೋಗದಪ್ಪ, ಅಲ್ಲಿ ಹೊಸಿ ಈರಪ್ಪ ಅವ್ರ ಹಟ್ಟಿಲಿ ಅದು ಬ್ಯಾಲ್ದಂಡ್ ಬೆಳೆದಿಲ್ವಾ, ಬ್ಯಾಲ್ದಂಡ್ ಕಿತ್ ಮಡಗಿದೆಯಲ್ಲ, ಬ್ಯಾಲ್ದಂಡ್ ಪಾನಕ ಮಾಡ್ಕೊಂಬ, ಇನ್ನೊಸಿ ನಮ್ದು ಮಾತದ ಸಪರೇಟ್ ಆಗಿ ಮಾತಾಡ್ತಿರ್ತೀನಿ, ನೀವು ಹೊಟ್ಟೆ ಒಳಗೆ ಕಾಡಿ ಹೋಯ್ತೀನಿ ರಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ಸಿ ಹೇಮಕುಮಾರ್. ಇದುವರೆಗೆ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೋರಣ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಒಂದು ವಾಣಿಜ್ಯ ಜಾಹೀರಾತು, ನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಿ ಆರ್ ಲೋಕೇಶ್ವರಿ. ನಾಳೆಯಿಂದ ಕೆಲ್ಸಕ್ ಬರಕಿಲ್ಲ ಸ್ವಾಮಿ. ಯಾಕಮ್ಮ, ಏನಾಯ್ತು? ನನ್ ನಾಳೆಯಿಂದ ಕಾಲೇಜಿಗೆ ಹೋಯ್ತಾ ಇದ್ದೀನಿ. ಹೌದಾ, ಫೀಸ್ ಎಲ್ಲ ಯಾರು ಕೊಡ್ತಾರಮ್ಮ? ಬಿಜೆಪಿ ಸರ್ಕಾರ ನನಗೆ ರೈತ ವಿದ್ಯಾನಿಧಿ ಯೋಜನೆಯಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಓ ಸದ್ಯ ಈಗ ಬಿಜೆಪಿ ಸರ್ಕಾರ ಬಂದಿರೋದ್ರಿಂದ ಸುಮಾರು ಜನ ಮಕ್ಕಳು ಕಾಲೇಜ್ ಹೋಗಂಗಾಯ್ತು. ಒಳ್ಳೇದಾಗ್ಲಮ್ಮ, ಹೋಗ್ಬಾ. ಓ ಸ್ವಾಮಿ. ರೈತ ವಿದ್ಯಾನಿಧಿ ನೀಡಿದೆ ರಾಜ್ಯದ ಲಕ್ಷಾಂತರ ಮಕ್ಕಳ ಓದಿನ ಕನಸಿಗೆ ನೆರವಿನ ಹಸ್ತ. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ಮತ ನೀಡಿ. ಕೃಷಿ ದರ್ಪಣ, ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಏಪ್ರಿಲ್ 16 ಭಾನುವಾರ ಸಂಜೆ 6:50 ಕೃಷಿರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಪಶುರಂಗ. ರೇಬಿಸ್ ರೋಗ ಮುಂಜಾಗ್ರತಾ ಕ್ರಮಗಳನ್ನು ಕುರಿತು ಮೈಸೂರು ಜಿಲ್ಲೆ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಬಿಎನ್ ಷಡಕ್ಷರಮೂರ್ತಿ ಅವರೊಂದಿಗೆ ಸಂದರ್ಶನ. ರೇಬಿಸ್ ರೋಗದ ಲಕ್ಷಣಗಳು ಏನು ಇಲ್ಲದೇನೆ ಪ್ರಾಣಿ ಸುಮ್ಮನೆ ಇರುತ್ತೆ, ಆದರೆ ರೇಬಿಸ್ ರೋಗನ ಅದು ಕ್ಯಾರಿ ಮಾಡ್ತಾ ಇರುತ್ತೆ. ಅದನ್ನು ನಾವು ಡಂಪ್ ಫಾರ್ಮ್ ಅಂತ ಹೇಳ್ತೀವಿ. ಯಾವುದೇ ರೋಗ ಲಕ್ಷಣ ಕಾಣೋದಿಲ್ಲ. ಇನ್ನೊಂದು ಏನು ಅಂದರೆ, ರೋಗ ಲಕ್ಷಣ ಕಾಣ್ತಾ ಇರೋವಂಥ ಪ್ರಾಣಿ, ಈ ಪ್ರಾಣಿಯನ್ನು ನಾವು ಫ್ಯೂರಿಯಸ್ ಫಾರಮ್ ಅಥವಾ ಮನೋವಿಕಲ್ಪ ವಿಕಾರತೆ ಇರುವಂಥ ಪ್ರಾಣಿ ಅದು. ಈ ಎರಡು ಪ್ರಾಣಿಗಳಲ್ಲಿ ವ್ಯತ್ಯಾಸ ಏನು ಅಂದರೆ, ಅದು ನಾಯಿ ಆಗಿರ್ಬೋದು ಹಸು ಆಗಿರಬಹುದು, ರೋಗ ಬಂದಿರುವಂಥದ್ದು ಮನೋವಿಕಾರತೆಗೆ ಒಳಗಾಗಿರುವಂಥ ನಾಯಿ ತುಂಬ ಗಲಾಟೆ ಮಾಡಿಕೊಂಡು ತುಂಬ ಕೂಕ್ಕೊಂಡು ಯಾವುದೇ ಗೊತ್ತು ಗುರಿ ಇಲ್ಲದೆ ಎಲ್ಲೆಲ್ಲೋ ಓಡಾಡುವಂಥದ್ದು, ಮತ್ತು ಯಾರು ಸಿಕ್ಕಿದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಮತ್ತು ನೀರು ಮತ್ತು ಆಹಾರಗಳನ್ನು ಬೇಡ ಅಂಥೇಳಿ ಬಿಡುವಂತಹದ್ದು, ಇದೆಲ್ಲ ಸಿಂಪ್ಟಮ್ಸ್ನ ನಾವು ನೋಡಬಹುದು. ಏಪ್ರಿಲ್ 17 ಸೋಮವಾರ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಆರ್ಥಿಕ ಪ್ರಗತಿಯನ್ನು ಕುರಿತು ನಂಜನಗೂಡು ತಾಲೂಕು ದುದ್ದಗೆರೆಯ ಕೃಷಿಕ ಮಹಿಳೆ ಶ್ರೀಮತಿ ಬಿಸಿ ವಸಂತಾ ಅವರೊಂದಿಗೆ ಮಾತುಕತೆ. ನಾನು ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಸಾಯಿಲ್ ಟು ಸಿಲ್ಕ್ವರೆಗೂ ನಾಲೆಡ್ಜ್ ಇತ್ತು. ಆ ನಾಲೆಡ್ಜ್ನ ಉಪಯೋಗಿಸ್ಕೋಬಹುದಾ ಅನ್ನೋದು ನನ್ನೊಂದು ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ನಾನು ನೋಡುವ ಸಿರಿಕಲ್ಚರ್ ಮಾಡೋಣ ಅಂತ ಹೇಳಿಬಿಟ್ಟು ನಾನೇ ಸ್ವತಃ ಜಮೀನು ತಗೊಂಡು 2003 ಜಮೀನು ತಗೊಂಡೆ. 2014 ಪ್ಲಾಂಟೇಶನ್ ಮಾಡಿಸ್ದೆ, ಯಾಕೆಂದರೆ ಅವಾಗ ನನಗೆ ರಿಟೈರ್ಡ್ ಆಗ್ತಿತ್ತು. ನಾನು ಫುಲ್ ಇಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ನಿಂದ ಜಮೀನು ತಗೊಂಡಿದ್ದೆ. ಹಾಂ ಸರ್, 2003 ತಗೊಂಡಿದ್ದೆ. ನಾನು ಪ್ಲಾಂಟೇಶನ್ ಮಾಡಿಸಿದ್ದು 2013 ಪ್ಲಾಂಟೇಶನ್ ಮಾಡಿಸ್ದೆ. ಏಪ್ರಿಲ್ 18 ಮಂಗಳವಾರ ದಾಳಿಂಬೆ ಕೃಷಿಗೆ ಇರುವ ಅವಕಾಶಗಳನ್ನು ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿ ಮಂಜುನಾಥ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಮುಂದುವರೆದ ಭಾಗ ಏಪ್ರಿಲ್ 19 ಬುಧವಾರ. ನಾವು ದಾಳಿಂಬೆಗೆ ಮುಖ್ಯವಾಗಿ ಪಪ್ಪಾಯ ಬೆಳೆಯನ್ನ ಅಂತರ ಬೆಳೆಯನ್ನಾಗಿ ಮೊದಲ ವರ್ಷಕ್ಕೆ ಮುಗಿದೋಗುತ್ತದೆ. ನಾನು ಹೇಳಿದ 14 ಸಾಲಿಂದ ಸಾಲವಿರುತ್ತೆ. ಆ ಸಾಲಗಳ ಮಧ್ಯದಲ್ಲಿ ಒಂದು ಸಾಲನ ನೀವು ಪಪ್ಪಾಯ ಪರಂಗಿ ಹಣ್ಣಿನ ಬೆಳೆಯನ್ನ ಬೆಳಿಬಹುದು. ಆ ಪರಂಗಿ ಹಣ್ಣಿನ ಬೆಳೆ ಗರಿಷ್ಠ ಒಂದು 14-15 ತಿಂಗಳ ಕಾಲ ಇರುತ್ತೆ, ಗರಿಷ್ಠ ನಾನು ಹೇಳ್ತಾ ಇದ್ದೀನಿ. ಪರಂಗಿಯನ್ನು ಏನು ಕಟಾವ್ ಆಗೋ ಅಂತಕ್ಕೆ ನೀವು ದಾಳಿಂಬೆ ಬಂದ್ಬಿಡುತ್ತೆ. ಆ ದಾಳಿಂಬೆ ಮುಂದಿನ 6 ಅದು ಆದಾಯ ಕೊಡುತ್ತೆ. ಹಾಗಾಗಿ ವಾಣಿಜ್ಯ ಬೆಳೆಯನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಪಪ್ಪಾಯ ಒಂದು ಉತ್ತಮ ಆಯ್ಕೆ ದಾಳಿಂಬೆ ಮಧ್ಯದಲ್ಲಿ ಬೆಳೆಯಲಿಕ್ಕೆ. ಏಪ್ರಿಲ್ 20 ಗುರುವಾರ ಕೃಷಿಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು KR Pete ತಾಲೂಕು ಅಕ್ಕಿಹೆಬ್ಬಾಳು ಹೋಬಳಿ ಗುಡುಗನಹಳ್ಳಿಯ ಕೃಷಿಕ ಕರಿಗೌಡ ಅವರೊಡನೆ ಸಂದರ್ಶನ. 60 ಸಸಿ ನೆಟ್ಟಿದ್ದು, ಅವೀಗ ಅದೇ 66ನೇ ಇಸಿ ಅಂದ್ರೆ ಎಷ್ಟು ವರ್ಷ ಆಯ್ತು ಲೆಕ್ಕ ಹಾಕೊಳ್ಳಿ, ಅಷ್ಟು ವರ್ಷ ಆಯ್ತು ಇನ್ನೂ ಫಲ ಬಿಡ್ತವೆ. ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಬಾಳೆ ತೆಂಗು ಅಡಿಕೆ ಹಾಕೊಂಡು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಪುನಃ ಈಗ 4 ಎಕರೆ ಮಾಡಿವಿ. ಮೊದಲು 4 ಎಕರೆ ಮಾಡಿದ್ದು, ಆಮೇಲೆ 4 ಎಕರೆ ಪ್ಲಾಟ್ ಅಲ್ಲಿ ಸುತ್ತ ಹಾಕಿದ್ದು ಮಧ್ಯೆ ಎಲ್ಲ ತೆಂಗಿನ ಸಸಿ ಬದುಗಳ ಮೇಲೆ ಒಂದ್ 70 ಸಸಿ ಹಾಕಿದ್ದು, ಅವು ಚೆನ್ನಾಗಿ ಫಲ ಬಿಡ್ತಾವೆ. ಮಧ್ಯೆ ಕಬ್ಬು ಬೆಳೀತಾ ಇದ್ದು ಸಪರೇಟ್ ಆಗಿ, ಒಂದೇ ಬೇಡ ಎಲ್ಲಾದ್ರೂ ಒಂದೊಂದಿಷ್ಟು ಮಾಡ್ಕೊಂಡ್ರೆ ಅನುಕೂಲ ಆಯ್ತು ಅಂದ್ಬಿಟ್ಟು ಮಾಡಿಸಿದ್ದೆ. ಏಪ್ರಿಲ್ 21 ಶುಕ್ರವಾರ ಸಿರಿಧಾನ್ಯಗಳ ಕೃಷಿ ಹಾಗೂ ಸಂಸ್ಕರಣೆಯನ್ನು ಕುರಿತು ಮಾತನಾಡಲಿದ್ದಾರೆ ಮೈಸೂರು ಜಿಲ್ಲೆ ಜಯಪುರ ಹೋಬಳಿ ದೇವಗಳ್ಳಿಯ ಕೃಷಿಕ ವೀರಾಜಪ್ಪ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ದುಡ್ಡಿಂದು ಕೂಡ ನನಗೆ ಅವಶ್ಯಕತೆ ಇತ್ತು, ಯಾಕಂದ್ರೆ ಮನೆ ತುಂಬ ನಾವು ಜನ ಇದ್ದೀವಿ. ದುಡ್ಡಿದ್ರೆ ನನಗೆ ಇವತ್ತು ಎಲ್ಲ, ದುಡ್ಡಿಲ್ಲ ಅಂದರೆ ಏನು ಮಾಡಲಿಕ್ಕಾಗಲ್ಲ ಅನ್ನೋ ಒಂದು ಇದರಲ್ಲಿ ನನಗೆ ಸೊಪ್ಪಿಗೆ ಹೋದೆ. ಸೊಪ್ಪಿಗೆ ಹೋದರೆ ನನಗೆ ಪ್ರತಿದಿನ ಸೊಪ್ಪು ನಾನು ಇವತ್ತು ಕಿತ್ತು ನಾನು ಮೈಸೂರು ತಗೊಂಡು ನಾನು ಮಾರಾಟ ಮಾಡ್ತೀನಿ ಅಂದರೆ ಕನಿಷ್ಠ 1,000 ರೂಪಾಯಿ ದುಡ್ಡಾದರೂ ನಾವು ಮಾಡ್ತೀವಿ. ಅಂದರೆ ನಮ್ಮ ಮನೆಯಲ್ಲಿ 4 ಜನ ನಾವು ಕೆಲಸ ಮಾಡ್ತಾಯಿದ್ದೇವೆ ಅಂದರೆ ನಮಗೊಂದು ಕೂಲಿಯಾದರೂ ಆಯಿತು. ಬೇರೆಯವ್ರ ಹತ್ರ ನಾವು ಹೋಗಿ ಕೆಲಸ ಮಾಡೋದಕ್ಕಿಂತ ನಮ್ಮ ಮನೆಯಲ್ಲೇ ನಾವೇ ದುಡಿತೀವಿ ಅಂತಂದರೆ ನಮಗೊಂದು ಕೂಲಿನಾದರೂ ಆಗುತ್ತೆ, ಅಷ್ಟು ಸಂಪಾದನೆ ಮಾಡಲಿಕ್ಕೆ ಒಂದು ದಾರಿ. ಹಾಗಾಗಿ ನಾನು ಸೊಪ್ಪು ಬೆಳೆದು ಸೊಪ್ಪು ಮಾರಾಟ ಮಾಡ್ತೀನಿ, ಜೊತೆಗೆ ಸಿರಿಧಾನ್ಯಗಳನ್ನ ನಾನು ಬೆಳೀತಾ ಇದ್ದೀನಿ. ಏಪ್ರಿಲ್ 22 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಬಡ ಬಡ ಅಂತಾನೆ ಒಳಗ ತುಂಬಾ ಒಳ್ಳೆಯವ ನಮ್ಮ, ಅದಕ್ಕೆ ರಾಜಣ್ಣ ಬೆಳೆಯೋದೇನು ಚಂದ್ರಣ್ಣ ಬೆಳೆಯೋದು, ಅಲಲ ಅನ್ನೋ ಹಳ್ಳಿ ಮರ ನಂಬೋದು, ಆ ಮೆಲ್ಗಿರ ಕಳ್ಳಿ ಗಿಡ ನಂಬಕ್ ಆಗೋದಿಲ್ಲ ಕವ ಅಂದದನ್ನ ಅಂದ್ಬಿಡ್ಬೇಕು, ಬಡ ಬಡ ಬಡ ಅಂತ ಅನ್ಬಿಡ್ಬೇಕು. ಅದಕ್ಕೆ ಮೆಲ್ಲಗ್ ಮಾತಾಡ್ತಾರ ನೋಡು, ಅವ್ರನ್ನ ನಂಬಕ್ ಆಗೋದಿಲ್ಲ ಆಯ್ತಾ. ಅದಕ್ಕೆ ನಮ್ ರಾಜಣ್ಣ ಬಡ ಬಡ ಅಂತಾನೆ ನನ್ನ ಬಿಟ್ಕೊಡೋದಿಲ್ಲ ಕಂಡ್ಬಿಡು, ನಮ್ಮ ಜಮೀನು ನಮ್ಮ ಇದಕ್ಕೆಲ್ಲ ಹೊಸಿ ಎಲ್ಪ ಮಾಡ್ತಾನೆ ಇಲ್ಲ ಅಂತಲ್ಲ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.